ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ ಇದೀಗ ಸಮಯ 6:50 ಸೆಕೆಂಡುಗಳು. ಎಫ್ಎಂ ಕಂಪನಾಂಕ 102.6 ತರಂಗಾಂತರಗಳಲ್ಲಿ ನಮ್ಮ ನಿಲಯದಿಂದ ಕಾರ್ಯಕ್ರಮಗಳನ್ನು ಆಲಿಸುತ್ತಿದ್ದೀರಿ. ಇದೀಗ ಆಕಾಶವಾಣಿ ಚಿತ್ರದುರ್ಗ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಸೂಖಾ ಹೋ ಯಾ ಬೇ ಮೌಸಮ್ ಕಿ ಬರ್ಖಾ ಹೋ ಕೀಡಾ ಲಗೇ ಖೇತ್ ಮೇ ಯಾ ದುವಿಧಾ ಹೋ ಬಹುತ್ ಹಿ ಕಮ್ ಪ್ರೀಮಿಯಂ ಪೇ ಪೂರಿ ಹೋ ಭರ್ಪಾಯಿ ಫಸಲ್ ಬೀಮಿತ್ ರಹೇ ಕಟಾಯಿ ಕೆ ಬಾದ್ ಭಿ ಭಾಯಿ ರಿಣಿ ಯಾ ಅರಿಣಿ ಅಬ್ ಹರ್ ಕಿಸಾನ್ ಲಾಭ ಉಠಾಯೇ ಏಕ್ ಮೌಸಮ್ ಮೇ ಕದರ್ ಹೈ ಸಬ್ ಕಿಸಾನ್ ಬೀಮಾ ಕರಾಯೇ ಪ್ರಧಾನ ಮಂತ್ರಿ ಫಸಲ್ ಬೀಮಾ ಯೋಜನಾ ಸೇ ಹರ್ ಕಿಸಾನ್ ಮುಸ್ಕಾಯೇ. ಕೃಷಿ ಔರ್ ಕಿಸಾನ್ ಕಲ್ಯಾಣ ಮಂತ್ರಾಲಯ ದ್ವಾರಾ ಕಿಸಾನ್ ಹಿತ್ ಮೇ ಜಾರಿ. ನಮ್ಮೆಲ್ಲ ರೈತ ಬಾಂಧವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ಶರಣು ಶರಣಾರ್ಥಿ. ಸ್ತ್ರೀ ಶಕ್ತಿ ಮಹಿಳಾ ಸ್ವಸಹಾಯ ಸಂಘದ ಕಾರ್ಯಚಟುವಟಿಕೆಗಳ ಕುರಿತು ಹೊಳಲ್ಕೆರೆ ತಾಲೂಕು ತುಪ್ಪದಹಳ್ಳಿಯ ರೈತ ಮಹಿಳೆ ಪುಷ್ಪ ಅವರೊಂದಿಗೆ ಸಂದರ್ಶನ ಕೇಳಲಿದ್ದೀರಿ. ರೈತ ಬಾಂಧವರೇ, ಈ ದಿನ ನಮ್ಮ ಜೊತೆ ಹೊಳಲ್ಕೆರೆ ತಾಲೂಕು ತುಪ್ಪದಹಳ್ಳಿಯ ರೈತ ಮಹಿಳೆ ಶ್ರೀಮತಿ ಪುಷ್ಪ ಅವರು ನಮ್ಮ ಜೊತೆ ಇದ್ದಾರೆ. ಅವರು ಶ್ರೀಶಕ್ತಿ ಮಹಿಳಾ ಸ್ವಸಹಾಯ ಸಂಘದ ಕಾರ್ಯಚಟುವಟಿಕೆಗಳು ಹಾಗೂ ಉಪಕಸಬಾಗಿ ರೊಟ್ಟಿ ತಯಾರು ಮಾಡ್ತಾರೆ, ಅದರ ಅನುಭವಗಳನ್ನ ನಮ್ಮ ರೈತರ ಜೊತೆ ಹಂಚಿಕೊಳ್ಳಿಕ್ ಬಂದರೆ. ಪುಷ್ಪ ಅವರೇ, ಈ ಕಾರ್ಯಕ್ರಮ ಸ್ವಾಗತ. ನಮಸ್ಕಾರ. ನಮಸ್ಕಾರ. ಪುಷ್ಪ ಅವರೇ, ಈ ಮಹಿಳಾ ಸ್ವಸಹಾಯ ಸಂಘದಲ್ಲಿ ಸದಸ್ಯರಾಗಿ ಸೇರ್ಕೊಂಡು ಅಲ್ಲಿ ಎಷ್ಟು ವರ್ಷ ಆಯ್ತು? ಒಂದು 15 ವರ್ಷ ಆಯ್ತು. ಏನಾಗಿದ್ರ ಅದರಲ್ಲಿ? ಸದಸ್ಯರಾಗಿದ್ರ, ಪ್ರತಿನಿಧಿ ಆಗಿದ್ರ, ಪ್ರತಿನಿಧಿ ಆಗಿದೆ. ಮಹಿಳಾ ಸಂಘದಲ್ಲಿ ಪ್ರತಿನಿಧಿ ಅಂದ್ರೆ ಏನ್ ಕೆಲಸ ಇರುತ್ತೆ? ಪ್ರತಿನಿಧಿ ಎಲ್ಲಾರ್ದು ಜವಾಬ್ದಾರಿ ನಮ್ಮೆಲ್ಲೇ ಇರ್ತತಿ. ಅವ್ರಿಗೆ ದುಡ್ಡು ಕೊಡ್ಸೋದು ತಗೊಳ್ಳೋದು ಎಲ್ಲಾ ನಾವೇ ಮಾಡಿಸ್ತೀವಿ. ಹೇಳ್ಕೊಡ್ತೀವಿ, ಹಿಂಗೆ ಮಾಡ್ರಿ, ಮಾಡಿರಿ, ಒಳ್ಳೇದು ತಕೊಳ್ರಿ ಅಂತ ಹೇಳ್ತೀವಿ ಅವ್ರಿಗೆಲ್ಲವ. ಅವ್ರಿಗೆ ಕೊಡ್ಸಿ ಜವಾಬ್ದಾರಿಯಿಂದ ಕೊಡ್ಸೋದು ಹಿಂಗೆಲ್ಲ ಮಾಡ್ರಿ ಅಂತ ನಾವೇ ಹೇಳ್ತೀವಿ. ಹೌದಾ? ಮಹಿಳಾ ಸಂಘದಲ್ಲಿ ಪ್ರತಿನಿಧಿ ಆಗ್ಬಿಟ್ಟು ಹಣ ಕೊಡ್ಸೋದು ಕಟ್ಸೋದು ಎಲ್ಲ ಮೇಲೆ ನಿಮ್ ಮೇಲೆ ಜವಾಬ್ದಾರಿ ಇರುತ್ತೆ. ಈಗ ಮಹಿಳಾ ಸಂಘದಲ್ಲಿ ಈಗ 14-15 ಜನ ಸದಸ್ಯರು ಇರ್ತಾರೆ, ಯಾರಾದ್ರೂ ಕಟ್ಟಲಿಲ್ಲ ಅಂದ್ರೆ ಹೆಂಗ್ ಮಾಡ್ತೀರಾ? ಇಲ್ಲ, ನಮ್ ಆತರ ಯಾರು ಇಲ್ಲ ಸರ್. ಎಲ್ಲ ಅವರೇ ತಂದು ಕಟ್ಬಿಡ್ತಾರೆ. ಎಲ್ಲ ಒಳ್ಳೆ ಸೇರಿಸಿ ಒಳ್ಳೇರ್ ನಾವ್ ಅಂತಾರೆ ಸೇರ್ಕೊಂಡು 10 ಜನ ಸೇರ್ಕೊಂಡು ಮಾಡಿದೀವಿ. ವಾರ 50 ರೂಪಾಯಿ ಕಟ್ತೀವಿ. ಕರೆಕ್ಟ್ ನಮಗೆ ಬೇಕು ಅಂತ ತಕ್ಕಳ್ತೀವಿ, ಕೊಡ್ತೀವಿ, ಕಟ್ಟೋದು ಅದೆಲ್ಲ ಚೆನ್ನಾಗೈತೆ ವಾತಾವರಣ ಅಲ್ಲ. ನಿಮ್ ಮಹಿಳಾ ಸಂಘದಲ್ಲಿ ಎಷ್ಟು ಜನ ಇದ್ರ ಸದಸ್ಯರು? 10 ಜನ ಇದ್ರೆ ಪ್ರತಿ ವಾರ ಎಷ್ಟು ರೂಪಾಯಿ ಉಳಿತಾಯ ಮಾಡ್ತೀವಿ? 50 ರೂಪಾಯಿ ಮಾಡ್ತೀವಿ. 50 ರೂಪಾಯಿ ಉಳಿತಾಯ ಮಾಡ್ತೀವಿ. 50 ರೂಪಾಯಿ ಉಳಿತಾಯ ಮಾಡ್ತೀವಿ. ಯಾರಿಗೆ ಎಷ್ಟು ರೂಪಾಯಿ ಉಳಿತಾಯ ಮಾಡ್ತೀವಿ? 50 ರೂಪಾಯಿ ಮಾಡ್ತೀವಿ. 50 ರೂಪಾಯಿ ಉಳಿತಾಯ ಮಾಡ್ತೀವಿ. 50 ರೂಪಾಯಿ ಉಳಿತಾಯ ಮಾಡ್ತೀವಿ. ಯಾರಿಗೆ ಆಸಕ್ತಿ ಬಂತು ನಿಮ್ಗೆ? ಸುಮ್ನೆ ಕುತ್ಕೊಂಡು ಇದ್ ಮಾಡ್ತೀವಿ, ಮಾಡಿದ್ರೆ ನಮಗೂ ಜವಾಬ್ದಾರಿ ಬರ್ತದೆ. ಸುಮ್ನೆ ಅಲ್ಲಿ ಕುತ್ಕೊಳ್ಳೋ ಬದ್ಲು ಈಗ ಗಂಡಸ್ರನ್ನೇ ದುಡ್ಡು ಕಾಸು ಕೇಳ್ಬೇಕು. ಇದ್ರಲ್ಲೇ ಇದ್ರೆ ನಮ್ಗೆ ನಮ್ ದುಡ್ಡು ಅನ್ನೋದು ಇರ್ತದೆ. ಅವ್ರನ್ನ ಬಿಟ್ಟು ನಾವೆಲ್ಲ ಮಾಡ್ಬಹುದಾ? ಕೇಳಲೇಬಾರದು. ನಾವೆಲ್ಲಿಗಾರ ಹೋಗ್ಬೇಕು ಅಂದ್ರೆ ನಮ್ಮ ಹತ್ರನೇ ದುಡ್ಡು ತಕೊಂಡು ನಾವೇ ಹೋಗ್ತೀವಿ. ಈಗ ಅವ್ರನ್ನ ಕೊಡು ಅಂದ್ರೆ ಏ ತಡಿ ಹಾಗೆ ಹೀಗೆ ಅಂತ ಹೇಳ್ತಾರೆ. ಈಗ ಇದ್ದಿತ್ತು ಅಂದ್ರೆ ನಮ್ಮ ಹತ್ರನೇ ಹೋಗಿ ಬರೋದು. ಈಗ ನಾಕರ ಕಡೆ ಹೋಗಿರು, ನಮಗೂ ತಿಳುವಳಿಕೆ ಬರ್ತದೆ. ನಮಗೆ ಅಷ್ಟಿದೆ ಅನುಭವನೇ ಇರ್ಲಿಲ್ಲ. ಈಗ ಊರೆಲ್ಲ ಸೇರ್ಕೊಂಡೆ ನೀನ್ ಹಂಗೆ ಇರ್ತಿ ಹೀಗೆ ಅಂತ ಹೇಳಿ ಕರ್ಕೊಂಡು ಸೇರಿಸ್ಕೊಂಡ್ರು. ಅವ್ರು ಸೇರಿಸ್ಕೊಳತ್ತಿಗೆ ಇವತ್ತು ನನ್ಗೆ ಇಷ್ಟಕ್ಕೊಂದು ಮಾತಾಡೋದು ನಮಗೆ ಅಂತ ಇದೇ ಇಲ್ಲ. ಮನೆ ಒಳಗಿಂದ ಹೊರಕೆ ಬರ್ತದಿಲ್ಲ. ಇವಾಗ ಒಂದ್ ಸ್ವಲ್ಪ ಉತ್ತಮ ಸ್ವಲ್ಪ ಚಾಲ್ತಿನೂ ಆದಂಗ ಆಗಿತ್ತು. ಸಂಘಗಳಿಗೆ ಹೋಗೋದು ಬರೋದು ಹಿಂಗೆಲ್ಲ ಮಾಡ್ತೀವಲ್ಲ, ಹಂಗಾಗಿ ಪ್ರತಿನಿಧಿನೇ ಮಾಡಿದ್ರೆ ಅಲ್ಲಿಗೆ ಹೋಗೋದು ಇಲ್ಲಿ ಬರೋದು ಮಾಡಿ ಸ್ವಲ್ಪ ನಮಗೆ ಇದ್ರಾಗ ಅನುಕೂಲನೇ ಆಗಿತ್ತು. ಹಂಗ್ ಮಾಡಿ ಸೇರ್ಕೊಂಡು ಅದೇ ರೊಟ್ಟಿ ಮಿಷಿನಿಂದಕ್ಕೆ ಸಾಲ ತಕ್ಕೊಂಡು 2 ಲಕ್ಷ ತಕ್ಕೊಂಡು 4 ಜನ ಸೇರ್ಕೆ ಎಲ್ಲ ಸೇರ್ಕೊಂಡೆ ನೀನ್ ಹಂಗೆ ಇರ್ತಿ ಹೀಗೆ ಅಂತೇಳಿ ಕರ್ಕೊಂಡು ಸೇರಿಸ್ಕೊಂಡ್ರು. ಅವ್ರು ಸೇರಿಸ್ಕೊಂಡತ್ತಿಗೆ ಇವತ್ತು ನನ್ಗೆ ಇಷ್ಟಕ್ಕೊಂದು ಮಾತಾಡ ನಮಗೆ ಅಂತ ಇದೇ ಇಲ್ಲ, ಮನೆ ಒಳಗಿಂದ ಹೊರಕೆ ಬರ್ತಿದ್ದಿಲ್ಲ. ಇವಾಗ ಒಂದ್ ಸ್ವಲ್ಪ ಉತ್ತಮ ಸ್ವಲ್ಪ ಚಾಲ್ತಿನೂ ಆದಂಗೆ ಆಗಿತ್ತು. ಸಂಘಗಳಿಗೆ ಹೋಗೋದು ಬರೋದು ಹಿಂಗೆಲ್ಲ ಮಾಡ್ತೀವಲ್ಲ, ಹಂಗಾಗಿ ಪ್ರತಿನಿಧಿನೇ ಮಾಡಿದ್ರೆ ಅಲ್ಲಿಗೆ ಹೋಗೋದು ಇಲ್ಲಿ ಬರೋದು ಮಾಡಿ ಸ್ವಲ್ಪ ನಮಗೆ ಇದ್ರಾಗ ಅನುಕೂಲನೇ ಆಗಿತ್ತು. ಹಂಗ್ ಮಾಡಿ ಸೇರ್ಕೊಂಡು ಅದೇ ರೊಟ್ಟಿ ಮಿಷಿನಿಂದಕ್ಕೆ ಸಾಲ ತಕ್ಕೊಂಡು 2 ಲಕ್ಷ ತಕ್ಕೊಂಡು 4 ಜನ ಸೇರ್ಕೊಂಡು ಚೆನ್ನಾಗೆ ಮಾಡ್ಕೊಂಡು ಹೋಗ್ತಾ ಇದೀವಿ. ಮಹಿಳೆಯರು ಹಂಗಾಗಿ ಯಾರು ಹತ್ರದಾರ ಇಲ್ಲ, ಎಲ್ಲರೂ ನಮಗೆ ಸಾಯಂಕಾಲ ಟೈಮ್ ಹೆಂಗಿದ್ರು ಆರಾಮ್ ಇರ್ತಿತ್ತಲ್ಲ, ಅಷ್ಟು ಕುತ್ಕೊಂಡ್ ಮಾತಾಡ್ಕೊಂಡು ಕುತ್ಕೊಂಡ್ ಬಿಡ್ತೀವಿ. 1 ಗಂಟೆ 8:30-9 ಗಂಟೆ ಬಂದವ್ರು 10 ಗಂಟೆ ತನಕ ಕುತ್ಕೊಂತೀವಿ. ಈಗ ಸೋಮವಾರ ಸಾಯಂಕಾಲ ಸಂಘರೆಲ್ಲರೂ ಸೇರ್ತಿರ ಹೆಣ್ಣು ಮಕ್ಕಳು, ಮತ್ತೆ ವಾರ ಪೂರ್ತಿ ಏನ್ ಕೆಲಸ ಮಾಡ್ತೀರಾ? ವಾರದ ರೊಟ್ಟಿ ಮಾಡ್ತೀವಿ. ನಮಗೆ ಬೇಜಾರಾದಾಗ ನಾನು ಸ್ವಲ್ಪ ಒಂದ್ಸ್ವಲ್ಪ ಕಲೆ ಜಾಸ್ತಿ ಅಡಿಕೆ ಸುಲಿಯಕ್ ಹೋಗ್ತೀನಿ, ಮನೆಗಿರಲ್ಲ ಏನಾದ್ರೂ ಅಡಿಕೆ ಸುಲಿಯೋದು. ಈಗ ಏನ ಒಟ್ಟು ಮನೆಗಿರಂಗಿರಲ್ಲ, ಏನಾದ್ರೂ ರೊಟ್ಟಿ ದುಡಿಮೆ ಮಾಡ್ಬೇಕು, ಇನ್ನೊಬ್ರು ಇದ್ರ ಆಶ್ರಯ ಬೇಡಬಾರ್ದು, ಆ ತರ ಮಾಡ್ಬೇಕು ಅನ್ನೋದು ನನಗೆ ಭಾರಿ ಆಸೆ. ಹಂಗ್ ಮಾಡ್ತೀನಿ. ಯಾರು ಈಗ ಕುತ್ಕೊಂಡೆ ಅಂತೀರಲ್ಲ, ಈಗ ರೊಟ್ಟಿ ಮುಗಿತಾ, ಮುಗಿದ ತಕ್ಷಣ ಅಡಿಕೆ ಸುಲಿಯಕ್ ಹೋಗ್ತೀನಿ. ಹೌದಾ? ಅಡಿಕೆನ ಸುಲ್ಕೊಂಡ್ ಬರ್ತೀನಿ, ಬಂದ್ ಮನೆಗೆ ಮಾಡ್ಕೊಂಡ್ ಊಟ ಮಾಡ್ಕೊಂಡ್ ಬರ್ತದೆ. ಎಲ್ಲಿ ಕಲ್ತ್ಕೊಂಡಿದ್ರಿ? ಗಂಡನ ಮನೆಯಲ್ಲೇ. ನಮ್ ತವ್ರ ಮನೆಗೆ ಏನ್ ಅಂತದೆಲ್ಲ ಮಾಡಿ ಬರ್ಲಿಲ್ಲ. ಇಲ್ಲಿ ಗಂಡನ ಮನೆಗೆ ಇವ ಸುಮ್ನೆ ನಮ್ಗೆ ಏನು ಕೆಲಸ ಇಲ್ಲಲ್ಲ, ಆರಾಮಾಗಿರ್ತೀವಲ್ಲ, ಸುಮ್ನೆ ಕೂತ್ಕೊಂಡ್ರೆ ಏನು ಬೆಳಗಿಂದ ಸಾಯಂಕಾಲ ತನಕ ಕೂತ್ಕೊಂಡದ ಏನು ಅಂತ ಅಡಿಕೆ ಸುಲಿಯಕ್ ಹೋಗಿ. ಮಿಷಿನ್ ತಂದ್ಮೇಲೆ ಹೋಗಿಲ್ಲ, ಮೊದ್ಲೆಲ್ಲ ಹೋಗ್ತಿದ್ದು. ಅಪ್ಪ ಅಮ್ಮ ಏನೇನ್ ಕಲ್ಸಿಕೊಟ್ಟಿದ್ರು? ಅಯ್ಯೋ ನಾನೆಲ್ಲ ಕೆಲಸ ಮಾಡ್ತೀನಿ ಸಾ. ಹಿಂಗೆ ಹೊಲ್ದಾಗೆ ಮನೆಗಳದ್ದು ಅಂದ್ರೆ ಅಲ್ಲಿ ನಮ್ ತವ್ರ ಮನೆ ಕಡೆ ಹೊಲ ಮನೆ ಎಲ್ಲ ಇದೆ, ಆ ತೋಟನೂ ಇದೆ, ಅದೆಲ್ಲ ಮಾಡ್ತೀವಿ. ಇಲ್ಲಿ ಗಂಡ ಮನೆಗೆ 1 ಎಕರೆ ಹೊಲ ಇದೆ, ನಾವ್ ಬೇರೆಯವ್ರಿಗೆ ಕೊಟ್ಟು ಕೈ ಬಿಟ್ಟಿದೀವಿ. ಆ ವರ್ಷದಾಗ ಒಂದು 6,000-7,000 ಹಿಂಗ್ ಕೊಡ್ತಾರೆ. ಇವಾಗ ಏನು ಕೆಲಸನೇ ಇಲ್ಲ, ಅದಕ್ಕೆ ಇದನ್ನರೇ ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತ ಈಗ ಅನುಕೂಲವಾಗಿ ಮಾಡ್ಕೊಂಡಿದೀನಿ. ಚೆನ್ನಾಗೆ ಅನುಕೂಲ ಆಗಿತ್ತು ನನಗೆ. ಅನುಕೂಲ ಆಗೈತೆ. ಈಗ ಅಡಿಕೆ ಸುಲಿತಿನಿ ಅಂತಂದ್ರಲ್ಲ, ಒಂದ್ ದಿವಸಕ್ಕೆ ಎಷ್ಟು ಡಬ್ಬ ಸುಲಿತೀರ? 3 ಡಬ್ಬೆ ಸುಲಿತೀನಿ. 3 ಡಬ್ಬ ಸುಲಿತೀರ? 1 ಡಬ್ಬಕ್ಕೆ ಎಷ್ಟು ರೂಪಾಯಿ? 140 ರೂಪಾಯಿ. 140 ರೂಪಾಯಿ. ಓ, ಅಲ್ಲಿಗೆ 420 ರೂಪಾಯಿ ದುಡಿತೀರ? ಒಂದೇ ಸಲ ದುಡಿತೀವಿ. ಅದನ್ನ ಮಾಡ್ತೀನಿ. ಆಮಾಗ ಹಿಂಗೆ ಏನಾದ್ರು ಬೇಜಾರ ಹಿಂಗೆ ಏನ್ ನೋಡ್ರಲ್ಲ, ಇವಾಗೆಲ್ಲ ಬಟ್ಟೆ ಹೊಲಿತಾಳ, ನೀ ತರ ಮನೆಗೆ ಹೋಗ್ತೀವಿ, ಅವಳಿಗೆ ಒಂದ್ ಸ್ವಲ್ಪ ಸಹಾಯ ಮಾಡ್ಕೊಡ್ತೀನಿ, ಜಾಕೆಟ್ ಪಾಕೆಟ್ ಹೋದ್ರೆ ಉಕ್ಸ್ ಹಾಕೊಡೋದು ಅಂತದ ಏನಾದ್ರೂ ಕಲ್ತಾ ಇದ್ರ? ಕಲ್ತಿದೀವ. ಹಂಗೆ ಆಕೆಗೂ ಹೆಲ್ಪ್ ಮಾಡ್ಕೊಡ್ತೀನಿ. ನೀವ್ ಯಾಕೆ ಟೈಲರಿಂಗ್ ಕಲಿಬಾರ್ದಾಯ್ತು? ಅರ್ಧ ಬರ್ತೈತೆ ಸಾ, ನಂಗೆ ಬರಲ್ಲ ಅನ್ನಂಗಿಲ್ಲ, ಒಟ್ಟು ಫುಲ್ ಹೊಲಿಯಕ್ ಬರಲ್ಲ, ಅರ್ಧ ಬರ್ದ ಮಾಡ್ತೀನಿ. ಸೀರೆ ಅವ್ರಿಗೆ ಹೊಲಿಯೋದು, ಇಂಥವ್ ಏನಾರು ನೈಟಿ ಪೈಟಿ ಇಟ್ಕೊಡೋದು, ಇಂಥವೆಲ್ಲ ಮಾಡ್ಕೊಡ್ತೀನಿ. ಕಲ್ಸಮ್ಮ ಅನಿತಾ ಕಲ್ಸಮ್ಮ ರೇಖಾ ಅಂತ ಕೇಳಲ್ಲ ಅವ್ರು? ಕೇಳ್ತೀನಿ. ಅವ್ರೇನ್ ಬೇಡ ಅನ್ನಲ್ಲ, ಎಲ್ಲ ಒಂದೇ ಮನೇಲಿ ಇದ್ದಂಗಿದೀವಿ ನಾವು, 4 ಜನನುವೆ. ಯಾವ ಕೆಲಸ ಮಾಡಿದ್ರು ಅವ್ರು ಹೆಲ್ಪ್ ಮಾಡ್ತಾರೆ. ನೀನ್ ನಾನು ಸ್ವಲ್ಪ ಇದ್ರಂಗಿದ್ರು ಅವರೇ ಹೇಳ್ತಾರೆ, ಈ ತರ ಮಾಡು, ನೀನ್ ಸುಮ್ನಿದ್ರೆ ಇರ್ತೀಯ ಯಾವಾಗ್ಲೂ, ಮಾಡದ ಯಾವಾಗ ನೀನ್ ಕಲ್ಕೊಳ್ಳೋದು ಅಂತ ಅವರೇ ಹೇಳಿ ನನಗೆ ಮಾಡಿಸ್ಬಿಡ್ತಾರೆ. ಮಾಡಿಸ್ತಾರೆ. ಪುಷ್ಪ ಕಲ್ತ್ಕೊಂಡ್ರೆ ನಮ್ಗೆಲ್ಲ ಡಿಮ್ಯಾಂಡ್ ಕಡಿಮೆ ಆಗುತ್ತೆ ಅಂತೇನಿಲ್ಲ, ಆ ತರ ಏನು ಭಾವನೆ ಇಲ್ಲ. ಭಾವನೆ ಇಲ್ಲ, ಎಲ್ಲ ಒಂದೇ ತರ, ಒಂದೇ ಮಾತು. ಒಟ್ಟು 4 ಜನ ಇದ್ರು 4 ಜನದ್ದು ಒಂದೇ ಮಾತು, ಒಂದೇ ಇದು, ಏನ್ ಮಾತಾಡಿದ್ರು ಕರೆಕ್ಟ್ ಮಾತಾಡ್ತೀವಿ ನಾವು. ಹೌದಲ್ಲ, ಹಂಗಾಗಿ ನಮಗೆ ತೊಂದರೆ ಏನಿಲ್ಲ. ಅಡಿಕೆ ಸುಲಿಯೋದು ಕಷ್ಟ ಅನ್ಸುತ್ತಾ? ಫಸ್ಟ್ ಕಷ್ಟ ಅನ್ಸುತ್ತೆ, ಆಮೇಲೆ ಕಷ್ಟ ಅನ್ಸ್ಕೊಂಡ್ರೆ ಸುಲಭ ಆಗುತ್ತೆ. ಸುಲಭ ಅನ್ಸುತ್ತೆ. ಈಗೆಲ್ಲ ಮನೆಗೆ ಇರಂಗಾಗಲ್ಲ, ಹೋಗಂಗ್ ಹಾಕುತ್ತಿ. ಅಡಿಕೆ ಸುಲಿಯಕ್ ಹೋಗಂತ ಕುತ್ಕೊಂಡ್ರೆ ಮಾತಾಡ್ಕೊಂಡ್ ಕುತ್ಕೊಂತೀವಿ ನಾವು ಅಂದ್ರೆ ಅಂತೇಳಿ ಜನಗಳ ಮಧ್ಯೆ ಬರ್ತಕೊಂಡು ಹೆಂಗೋ ಟೈಮ್ ಪಾಸ್ ಆಗ್ಬಿಡ್ತೈತೆ. ಅಲ್ಲೇನು ತೊಂದ್ರೆ, ಕಾಫಿ ಕೊಡ್ತಾರೆ, ಊಟ ಕೊಡ್ತಾರೆ, ಎಲ್ಲ ಆಗುತ್ತೆ, ಯಾಕೆ ಆರಾಮಾಗಿರ್ಬಾರ್ದು. ಹೌದು, ಇಲ್ಲಿ ಕುತ್ಕೊಳ್ಳೋದಂತ ಹೋಗ್ಬಿಡ್ತೀನಿ ನಾನೇನು, ಅದೇನು ಇದ್ ಮಾಡಲ್ಲ. ಈಗ ಪುಷ್ಪ ಅವ್ರೆ, ಅಡಿಕೆ ಎಲ್ಲ ಈಗೆಲ್ಲ ಮಿಷಿನ್ಗಳು ಬಂದವಲ್ಲ, ಕೈಗೆ ಸುಲಿಸ್ತಾರ? ಕೈಗೂ ಸುಲಿಸ್ತಾರೆ. ಸುಲಿಸ್ತಾರೆ, ಕೈಗೂ ಸುಲಿಸ್ತಾರೆ. ಮಿಷಿನ್ಗೂ ಹೋಗ್ತೀವಿ, ಮಿಷಿನ್ಗೆ ಹೋದ್ರೆ ಆರ್ಸಕ್ ಹೋದ್ರು ದುಡ್ಡು ಕೊಡ್ತಾರೆ. ಆರ್ಸಕ್ಕೆ ಒಂದ್ ಡಬ್ಬಕ್ಕೆ 30 ರೂಪಾಯಿ ಅಂತ ಕೊಡ್ತಾರೆ. ಇದು ಸಿಕ್ಲಿಲ್ಲ ಅಂದ್ರೆ ಅದಕ್ಕೂ ಹೋಗ್ತೀನಿ ನಾನು, ಮನೆಗಿದ್ರೆ ಸುಮ್ನಿರಲ್ಲ, ಒಟ್ಟು ಏನಾದ್ರೂ ಒಂದ್ ಮಾಡ್ಬೇಕು, ಮಾಡ್ತೇನೆ ಅಂತ ಹೋಗ್ಬಿಡ್ತೀನಿ ನಾನು. ಈಗ ಮಹಿಳಾ ಸಂಘದಲ್ಲಿ ಎಲ್ಲ ವಾರಕ್ಕೊಮ್ಮೆ ಸೇರ್ತೀವಿ, 50 ರೂಪಾಯಿ ಉಳಿತಾಯ ಮಾಡ್ತೀವಿ ಅಂತಂದ್ರಲ್ಲ, ಮಹಿಳಾ ಸಂಘ ಮಾಡ್ಕೊಳ್ಳೋದ್ರಿಂದ ಹೆಣ್ಮಕ್ಳಿಗೆ ಏನೇನು ಅನುಕೂಲ ಅನ್ಸುತ್ತೆ? ನಮಗಂತೂ ಅನುಕೂಲ ಐತೆ ಸರ್. ನಮಗೇನು ದುಡ್ಡು ನಾವೇನು ಬೇರೆ ತಿರುಬೇಡಂಗಿರಲ್ಲ, ಇದ್ರಲ್ಲಿ ಸಾಲ ತಕೊಂತೀನಿ, ಅದ್ರಲ್ಲಿಂದ ಇದಕ್ಕೆ ನಮ್ಮನೆ ಪಂಚರ್ ಶಾಪ್ ಮಾಡ್ಕೊಂಡರೆ ಅದಕ್ಕೆ ಅನುಕೂಲ ಮಾಡ್ಕೊಡ್ತೀನಿ. ನಾವೇ ಅವರು ಹೊಲಕ್ ಹೋಗೋರಲ್ಲ, ನಾನು ಮನೆ ಮಾಡಾರಲ್ಲ, ಅವ್ರಿಗೆ ಏನಾದ್ರು ಸಾಮಾನು ತಂದಾಕಿದ್ರೆ ಅದರಲ್ಲೂ ನಮಗೆ ಚೆನ್ನಾಗಿ ಲಾಭ ಆದಾಯ ಬರ್ತದೆ, ಇದರಲ್ಲೂ ಇದು. ಹಂಗಾಗಿ ಇನ್ನೊಬ್ಬರನ್ನ ಯಾರನ್ನು ಕುರಿದಂಗೆ ನಮ್ಮರ್ಕ್ ನಾವು ಮಾಡ್ಕೊಂಡು ಚೆನ್ನಾಗಿ ಜೀವನ ಮಾಡ್ತದ್ವಿ. ಈ ಸಂಘದಿಂದ ಭಾರಿ ಅನುಕೂಲ ಆಗಿತ್ತು ನಮಗೆ. ಈಗ ರೊಟ್ಟಿದ್ ಬಂದ್ಮೇಲೂ ಅಷ್ಟೇ ಅನುಕೂಲ ಆಗಿತ್ತೆ. ರೊಟ್ಟಿ ಇದ್ರಾಗ ತಿಂಗಳಿಗೆ 5,000-10,000 ತಕ್ಕಂತೀವಿ ಒಂದ್ಸರಿಗೆ, ಚೆನ್ನಾಗಿ ಅದ್ರಾಗೂ ಹಾಕುತ್ತಾ ಇದ್ರಾಗೂ ಹಾಕುತ್ತಿ, ಚೆನ್ನಾಗೆ ನಮಗೆ ಅನುಕೂಲ ಆಗಿತ್ತು ಒಟ್ಟಿದ್ರಲ್ಲಿ. ಈಗ ತಿಂಗಳ 50 ರೂಪಾಯಿ ಉಳಿತಾಯ ಮಾಡ್ತಿರಲ್ಲ, ಮತ್ತೆ ಇದಕ್ಕೆಲ್ಲ ಸರ್ಕಾರದಿಂದ ಆಗಿರ್ಬೋದು ಅಥವಾ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಸಂಘದಿಂದ ಆಗಿರ್ಬೋದು ಸಾಲ ಸೌಲಭ್ಯಗಳೆಲ್ಲ ಸಿಗ್ತಾವ ನಿಮ್ಗೆ ಸಂಘಗಳಿಗೆ? ಆರಾಮ ಸಿಗ್ತ ಸರ್, ನಾವ್ ನೀವು ಚೆನ್ನಾಗಿ ಕಟ್ತದೀವಿ ಅಂತ ಅವರೇ ಕೇಳಿ ನಮಗೆ ಕೊಟ್ಬಿಡ್ತಾರೆ ಸಂಘದಲ್ಲಿ. ನಮಗಿಲ್ಲ ಅನ್ನೋದೇ ಇಲ್ಲ, ಎಷ್ಟೇ ದುಡ್ಡಿತ್ತು ಅಂದ್ರು ಕಟ್ ತಗೊಂಡ್ಬಿಡ್ರಿ ನೀವು, ನಿಮಗೆ ಮಾತ್ರ ಇಲ್ಲ ಅನ್ನಲ್ಲ ಅಂತಾರೆ. ಯಾ ಧರ್ಮಸ್ಥಳ ಸಂಘ ಈಗ ಮಾಡಿದೀವಲ್ಲ ಇದ್ರಾಗೆ ಆಗ್ಲಿ, ಬಾರಿ ಚೆನ್ನಾಗಿ ನಮಗೆ ಇಲ್ಲ ಅಂತಾನೆ ಅಂದ್ರಲ್ಲ, ಅಷ್ಟು ಚೆನ್ನಾಗಿ ನಾವು ಮಾಡ್ಕೊಂಡು ಹೋಗಿದೀವಿ ಸಂಘ ಮಾತ್ರ. ಹಂಗಾಗಿ ನಮಗೆ ಯಾರು ಕಟ್ಟದು ನಿಲ್ಸೋದು ಡ್ಯೂ ಮಾಡೋದು ಆತರ ಏನು ಮಾಡಿಲ್ಲ, ಅಂತಾರೇ ಇಲ್ಲ, ಅಂತಾರೇ ಇಲ್ಲ. ನಾವು ಹಂಗ ಅಂತಾರೇ ಸೇರ್ಕೊಂಡ್ರದ ಹಂಗೆ ಇದೀವಿ ನಾವು. ಅಂತಾರ ಕಂಡ್ರೆ ನಾವು ಸೇರ್ಸ್ಕೊಳ್ಳೋದೇ ಇಲ್ಲ, ಯಾಕೆಂದ್ರೆ ನಾವು ಅವ್ರ ಮನೆಗೆ ಹೋಗೋದು, ಅವರು ಅವ್ರ ಮನೇಲಿ ಏನಾರು ಅನ್ನೋದು, ಅವಲ್ಲೇ ಯಾಕೆ ಅನಿಸ್ಕೊಳ್ಳೋದು, ನಾವೇ ಆಗ್ಬಿಟ್ರೆ ಏನು ಅನ್ಕೊಳ್ಳೋ. ಆಮೇಲೆ ನಮ್ಮ ಹತ್ರ ಒಬ್ಬರು ತೆಗಿಲಿಲ್ಲ ಅಂದ್ರೆ ನಾವು ನಾವು ಅಷ್ಟು ಇದೀವಲ್ಲ, ಒಬ್ರು ಹಾಕಿ ಕಟ್ಟಿ ನೆಡ್ಸ್ಕೊಂಡು ಹೋಗ್ಬಿಡ್ತಾರೆ. ನೀನಿಲ್ಲ ನೀನು ಇಲ್ದ ಅಂತ ಸಂಘ ನಿಲ್ಸೋದು ಅವೆಲ್ಲ ಮಾಡಲ್ಲ, ಚೆನ್ನಾಗೆ ಇದ್ ಮಾಡ್ತಾರೆ. ಯಾರ ಹತ್ರ ಇಲ್ದಿದ್ರು ಒಬ್ರಿಗೊಬ್ರು ಕೊಟ್ಟು ಸಹಾಯ ಮಾಡ್ಬಿಡ್ತಾರೆ. ಆ ತರನೇ ಸಂಘ ನಡೆಯತ್ತಿಗೆ ನಮಗೆ ಸಂಘದಿಂದಲೂ ಇದು ಕೊಟ್ಟಿದ್ದಾರೆ, ನೀವು ಚೆನ್ನಾಗಿ ಮಾಡಿದೀರಿ ಅಂತ ಅವರು ಅನುಕೂಲ ಮಾಡಿಕೊಟ್ಟಿದ್ದಾರೆ ಸಂಘದಲ್ವಿ. ಅದನ್ನೆಲ್ಲ ದುಡ್ಡು ಪ್ರತಿ ವಾರ ಬ್ಯಾಂಕಿಗೆ ಕಟ್ಟೋದು ಅದೆಲ್ಲ ಕಲ್ತ್ಕೊಂಡಿದ್ದೀರಾ? ಒಬ್ಬರು ವಾರ ವಾರ ಒಬ್ಬೊಬ್ರು ಬಂದ್ಬಿಡ್ತೀವಿ, ಯಾರು ಆಮೇಲೆ ಯಾರು ಇನ್ನ ಸರಿ ಹೋಗ್ತಿದ್ರೆ ನೀನೇ ಹೋಗು ನಾನೇ ಹೋಗು ಅಂತ ಯಾರು ಅಂದ್ಕೊಳಲ್ಲ, ಯಾರು ಇರ್ತೀವಿ ಅವರೇ ತಗೊಂಡೋಗಿ ಕಟ್ತೀವಿ. ಮತ್ತೆ ಬೇರೆ ಬೇರೆ ಊರುಗಳೆಲ್ಲ ಮಹಿಳಾ ಸಂಘಗಳು ಒಳ್ಳೊಳ್ಳೆ ಅಭಿವೃದ್ಧಿ ಕೆಲಸಗಳು ಮಾಡಿ ಒಳ್ಳೊಳ್ಳೆ ಉಪಕಸಬಗಳೆಲ್ಲ ಮಾಡಿರ್ತಾವೆ, ಅಂತ ಸಂಘಗಳಿಗೆಲ್ಲ ಭೇಟಿ ಕೊಟ್ಟು ಹೋಗ್ತಾ ಇರ್ತಾರ? ಅಂತವಕ್ಕಿನ್ನೂ ಹೋಗಿಲ್ಲ ಸರ್, ನಾವು ಹೋಗಿಲ್ಲ. ನಾವೇನು ಬರೀ ಇಷ್ಟೇ, ನಮ್ಮ ಊರಲ್ಲಿ ನಾವು ಮಾಡ್ಕೊಂಡು ನಮ್ ಸಂಘನೇ ಚೆನ್ನಾಗಿ ನಡೆದತ್ತೆ ಅಂತ ಅದೇ ಒಂದ್ ಇದ್ ಮಾಡ್ತಾರೆ, ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾರೆ ಅಂತ. ಈಗಲಾದ್ರೂ ಎಷ್ಟನಾರು ಕೇಳಿದ್ರು ನಮಗೆ ಸಾಲ ಕೊಡ್ತಾರೆ, ಅಷ್ಟು ಚೆನ್ನಾಗಿ ಇದ್ ಮಾಡ್ತೀವಿ. ನಿಮ್ಮ ಊರಲ್ಲೆಲ್ಲ ಎಷ್ಟು ಸಂಘ ಮಾಡ್ಕೊಂಡಿದ್ರೆ ಹೆಣ್ಮಕ್ಳೆಲ್ಲ ಸೇರಿ? ಮಹಿಳಾ ಸಂಘಗಳು ಒಂದ್ 20-30 ಇದೆ. 20-30 ಎಲ್ಲ ಸಂಘಗಳಿಗೆ ನೀವು ಚೆನ್ನಾಗಿ ನಡೆಸ್ಕೊಂಡು ಹೋಗ್ತೀವಿ ಅಂತ ನಮಗೆ ಚೆನ್ನಾಗಿ ಇದ್ ಮಾಡಿದ್ದಾರೆ. ಚೆನ್ನಾಗಿ ಇದ್ ಮಾಡಿದ್ದಾರೆ. ಪ್ರತಿ ವಾರ ಉಳಿತಾಯ ಮಾಡ್ತಿರಲ್ಲ, ಇದೆಲ್ಲ ಒಂದ್ ಕಡೆಗೆ ಎಲ್ಲ ಅಮೌಂಟ್ ಕಲೆಕ್ಟ್ ಆಗತ್ತಲ್ಲ, ಈ ಸಂಘ ಹೊಡಿತೀವಿ ನಾವೆಲ್ಲ ಸ್ವಲ್ಪ ಹಂಚಿ ಅಂತೀವಿ, ವರ್ಷಕ್ಕೆ 2 ವರ್ಷಕ್ಕೆ 3 ವರ್ಷಕ್ಕೆ ಒಂದ್ಸರಿ ಅಂತಾರಲ್ಲ, ಅದನ್ನೆಲ್ಲ ಯಾವ ಟೈಮ್ ಅಲ್ಲಿ ಮಾಡ್ತಾರೆ, ಎಷ್ಟು ವರ್ಷಕ್ಕೊಂದೊಮ್ಮೆ ಮಾಡ್ತಾರೆ? ಸಾಲ ತಗಂತೀವಲ್ಲ, ಸಾಲ ತಗಂದಾಗ ಅದನ್ನೆಲ್ಲ ಹಂಚ್ಕೊಂತೀವಿ, ಬಡ್ಡಿ ಸಾಲ ಅದ್ ಮಾಡಿರ್ತೀವಲ್ಲ ಅವನ್ನೆಲ್ಲ ಎಷ್ಟು ಬರುತ್ತೆ ಅಷ್ಟು ನಾವು ಅಷ್ಟು ಹಂಚ್ಕೊಂತೀವಿ, ಹಂಚ್ಕೊಂತೀವಿ. ಇನ್ನುಳಿದ ಅಲ್ಲಿ ಬಿಟ್ಟಿರ್ತೀವಿ, ಬೇಕು ಅಂದಾಗ ನಾವು ತಗೊಳ್ತೀವಿ, ತಗೊಳ್ತೀರಾ? ಯಾರಿಗೆ ಕಷ್ಟ ಬರ್ತದೋ ಅವರಿಗೆ ತಗೊಂಡು ಈಗ ಯಾವುದೇ ಶೂರಿಟಿ ಇಲ್ದಲೆ ಹೆಣ್ಮಕ್ಳಿಗೆಲ್ಲ ಸಾಲ ಕೊಡ್ತೀರಾ? ಕೊಡ್ತೀವಿ. ಎಲ್ಲ ಚೆನ್ನಾಗಿ ಮರುಪಾವತಿ ಮಾಡ್ತಾರಲ್ಲ, ಯಾರು ಆ ಶೂರಿಟಿನೂ ಕೇಳಲ್ಲ, ಎಲ್ಲರೂ ಆ ನಂಬಿಕೆ ಇದೆ ಕೊಡ್ತಾರೆ ಅನ್ನೋದೊಂದು ನಂಬಿಕೆ ಮೇಲೆ ನಾವ್ ಯಾರು ಶೂರಿಟಿ ಕೇಳಲ್ಲ, ಏನು ಇಲ್ಲ, ಹೋಗೋದು ಬಿಡಿಸ್ಕೊಂಬಂದು ಕೊಡ್ತೀವಿ. ಈಗ ಕೆಲವು ಮಹಿಳಾ ಸಂಘದಲ್ಲೆಲ್ಲ ದುಡ್ಡು ಪಡ್ಕೊಂಡ್ಬಿಟ್ಟು ಏನಾದ್ರೂ ಉಪಕಸಬಗಳು ಮಾಡ್ತಾರೆ, ಈಗ ರೊಟ್ಟಿ ಮಾಡೋದಾಗಿರ್ಬೋದು, ಊದ್ಬತ್ತಿ ಮಾಡೋದಾಗಿರ್ಬೋದು, ಹೈನುಗಾರಿಕೆ ಮಾಡೋದಾಗಿರ್ಬೋದು, ಟೈಲರಿಂಗ್ ಮಾಡೋದಾಗಿರ್ಬೋದು, ಏನೇನ ಬೇರೆ ಎಲ್ಲ ಮಾಡ್ತಾ ಇರ್ತಾರೆ. ನೀವೇನಾದ್ರೂ ಉಪಕಸಬಗಳು ಅಳವಡಿಸ್ಕೊಂಡಿದ್ರಾ? ಮಾಡಿದೀವಲ್ಲ ಸರ್, ರೊಟ್ಟಿ ಮಿಷಿನ್ ತಂದಿದೀವಿ. ರೊಟ್ಟಿ ಮಿಷಿನ್ ತಂದಿದ್ರೆ ಎಷ್ಟು ವರ್ಷ ಆಯ್ತು ರೊಟ್ಟಿ ಮಿಷಿನ್ ತಂದು? ಒಂದ್ ವರ್ಷದ ಮೇಲೆ 3 ತಿಂಗಳಾಯ್ತು. ಯಾಕೆ ರೊಟ್ಟಿ ಮಿಷಿನ್ ತಂದು ರೊಟ್ಟಿ ಮಾಡ್ಬೇಕಂತ ಆಸಕ್ತಿ ಬಂತು? ಯಾರೋ ನೋಡಕ್ ಹೋದ್ರೆ ನಮ್ಮ ನಿಮ್ ಸೇರ್ಸ್ಕೊಳಲ್ಲ ಹಂಗೆ ಹಿಂಗೆ ಅಂದ್ರೆ ಅವ್ ಕಾಂಪಿಟೇಷನ್ ಮೇಲೆ ತಂದು ಸಹ ನಾವು ನಿಮ್ಮರಂಗೆ ಅಂದ್ರ ಹಂಗೆ ಅಂದ್ರು ಅವ್ರು ಸೇರ್ಸ್ಕೊಳಲ್ಲ ಅಂದ್ರೆ ನಾವೇ ತಂದು ಮಾಡ್ಬಿಟ್ರೆ ಯಾಕೆ ಅಂತ ಅವ್ರಿಗಿನ ಚೆನ್ನಾಗಿ ನಮ್ದೇ ನಡೀತೈತಿ ಇವಾಗ. ನೋಡ್ರಿ ಆಟ ಬಿದ್ದು ತಂದಿದೀವಿ ಸಹ ನಾವು, ಚೆನ್ನಾಗಿ ನಡೀತಾ ಇದೆ, ಚೆನ್ನಾಗಿ ನಡೀತಾ ಇದೆ, ಚೆನ್ನಾಗೂ ನಮಗೆ ಇದಾಗಿತ್ತು, ಲಾಭನೂ ಬರ್ತೈತಿ. ಎರಡ್ಸ್ಕೆ ಮುರ್ಸ್ಕೆ ರೊಟ್ಟಿನೂ ಮಾಡ್ತೀವಿ, ಹಿಂಗ ಯಾರು ಹೇಳಿರು ಮಾಡಿ ಕೊಡ್ತೀವಿ. ಈಗ ನಾವ್ ಏಕದಮ್ ರೊಟ್ಟಿ ಮಿಷನ್ ತಂದೆಟ್ಟಿಗೆ ರೊಟ್ಟಿ ಮಾಡ್ಲಿಕ್ಕೆ ಬರಲ್ಲ, ಅದಕ್ಕೆಲ್ಲಾದ್ರೂ ತರಬೇತಿ ಟ್ರೈನಿಂಗ್ ಎಲ್ಲ ಬೇಕಾಗುತ್ತೆ. ನೀವೇನಾದ್ರೂ ತರಬೇತಿ ಪಡ್ಕೊಂಡಿದ್ರೆ ಹಂಗೆ ಇಲ್ಲ ಅಲ್ಲೇ ಕೊಟ್ಟಿದ್ರು ಸರ್, ತರಕ್ ಹೋಗಿದ ಹತ್ರನೇ ಎಲ್ಲ ಈ ತರ ಮಾಡಿ ಹಿಂಗೆ ಚೆನ್ನಾಗ್ ಬರ್ತದೆ ಹಂಗೆ ಹಿಂಗೆ ಅಂತ ಸ್ವಲ್ಪ ಕಷ್ಟ ಆಯ್ತು. ಆದ್ರೆ ನೋಡ್ಕೊಂಡ್ಮೇಲೆ ಇವಾಗ ಏನು ಅನ್ಸದೇ ಇಲ್ಲ, ಬೇಜಾರೇ ಅನ್ಸಲ್ಲ. ಯಾವಾಗಾದ್ರೂ ಮಾಡನೆ ಅನ್ನಂಗ ಯಾರು ಹೇಳಿರು ಮಾಡ್ಕೊಡ್ತೀವಿ, 50-100 ಕೇಳಿದ್ರು ಮಾಡ್ಕೊಡ್ತೀವಿ. ಮಾಡ್ಕೊಡ್ತೀರಾ? ಮಾಡ್ಕೊಡ್ತೀವಿ. ಸ್ವಲ್ಪ ಪ್ರಮಾಣದಲ್ಲಿ ಕೇಳಿದ್ರು ಮಾಡ್ಕೊಡ್ತೀವಿ. ಒಟ್ಟ ಅವರು ಇನ್ನೊಂದ್ಸರಿ ನಮಗೆ ಬರಲ್ಲ ಅನ್ಕೊಂಬಾರ್ದು. ಹೌದು, ಮತ್ತೆ ಬರ್ಬೇಕು ಅವರು, ಎಷ್ಟು ಕೇಳಿದ್ರು ಕೊಡ್ತಾರೆ ಇವರು ಅನ್ನೋದು ಲೆಕ್ಕದಾಗೆ ಇರಬೇಕು. ಮತ್ತೆ ಗಿರಾಕಿಗಳು ಒಂದ್ಸರಿ ವಾಪಸ್ ಹೋಗಬಾರ್ದು, ಹೋಗಬಾರ್ದು. ಬಂದ್ರೆ ಅವ್ರ ಜೊತೆ 4 ಜನ ಬರ್ತಾರೆ, ಬರ್ತಾರೆ. ಈಗ ಒಬ್ಬರಿಂದ ಒಬ್ರು ಚೆನ್ನಾಗಿ ಕೊಡ್ತಾರಪ್ಪ ಇವರು ಅಂದ್ರೆ ಇನ್ನು ಒಬ್ರು ಬರ್ತಾರ, ನಮಗ್ ಅನುಕೂಲ ಆಗುತ್ತೆ. ಹಂಗಾಗಿ ನಾವ್ ಯಾರಿಗೂ ಬೇಜಾರು ಮಾಡಲ್ಲ. ಈಗ ನೀವು ಎಷ್ಟು ಕೇಳಿದ್ರೆ ಅಷ್ಟೇ ಮಾಡ್ಕೊಡ್ತೀವಿ, ಮಾಡ್ಕೊಡ್ಬೇಕು. ಮತ್ತೆ ಗುಣಮಟ್ಟ ಎಲ್ಲ ಚೆನ್ನಾಗಿರ್ಬೇಕಾಗತ್ತೆ, ಎಲ್ಲ ಚೆನ್ನಾಗಿ ಸ್ವಚ್ಛತೆ ಇರಬೇಕು. ಸ್ವಚ್ಛತೆಯಿಂದ ಅದನ್ನ ನೋಡೇ ನಮ್ಮ ಇದಕ್ಕೆ ಬರ್ತಾ ಇದ್ರ, ಬಾರಿ ಸ್ವಚ್ಛತೆ ನೋಡ್ತಾರ ಬಂದು ಹೋದಾರಲ್ಲವ, ಈ ರೊಟ್ಟಿನೂ ಚೆನ್ನಾಗಿರ್ತದೆ, ಕ್ಲೀನ್ ಮಾಡ್ಕೊಡ್ತೀವ. ಹಂಗಾಗಿ ನಾವು ಜಾಸ್ತಿ ನಮ್ಮ ಹತ್ರನೇ ಇದಾಗದು, ಬೇರೆ ಕಡೆ ಎಲ್ಲ ಇದ್ರೂ ಜಾಸ್ತಿ ಹೋಗಲ್ಲ. ತಾಳಿಕಟ್ಟೆ ಅಲ್ಲೆಲ್ಲ ಇದೆ, ಇದ್ರೂ ನಮ್ಮತ ತಗೊಂಡಷ್ಟು ತಾಳಿಕಟ್ಟೆಗೆ ಹೋಗ್ತಾ ಇಲ್ಲ. ಹಂಗೆ ಈಗ ನಿಮ್ ಮನೇಲೆ ಮಾಡ್ತೀರಾ ಮಿಷಿನ್ ಹಾಕಿ? ಏನೋ ಏನಾದ್ರು 4 ಜನ ಸೇರಿ ಒಂದ್ ಯಾವ್ದಾದ್ರು ರೂಮ್ ಮಾಡ್ಬಿಟ್ಟು ಪ್ರತ್ಯೇಕವಾಗಿ ಸಪರೇಟ್ ಆಗಿ ಒಂದು ರೂಮ್ ನಲ್ಲಿ ಮಿಷಿನ್ ಇಟ್ಟು ಅದನ್ನ ಅಂಗಡಿ ಟೈಪ್ ಮಾಡಿದ್ರೆ ಹೆಂಗ್ ಮಾಡಿದ್ರಿ? ನಾವು ಒಂದ್ ರೂಮ್ ಇಟ್ಟು ಅಂಗಡಿ ಟೈಪೇ ಮಾಡಿದೀವಿ. ಮಾಡಿದ್ರ ಬೋರ್ಡ್ ಎಲ್ಲ ಹಾಕಿ? ಬೋರ್ಡ್ ಎಲ್ಲ ಹಾಕಿ ಅದ್ರಾಗೆ ಅಲ್ಲೇ ಮಾಡ್ಕೊಂಡು ಹೋಗ್ತೀವಿ. ಯಾವ ತರ ರೊಟ್ಟಿ ಮಾಡ್ತೀರಾ? ಜೋಳದ ರೊಟ್ಟಿ. ಜೋಳದ ರೊಟ್ಟಿ ಒಂದೇನಾ? ಕೇಳಿ ಚಪಾತಿ ಮಾಡ್ಕೊಡ್ತೀವಿ. ಸಜ್ಜೆ ರೊಟ್ಟಿ, ಸಜ್ಜೆ ರೊಟ್ಟಿನ ಕೇಳಿರಿ, ಅವು ಜಾಸ್ತಿ ಯಾರು ತಗೊಳ್ಳಲ್ಲ ನಮ್ ಕಡೆಯ. ಕೇಳಿದ್ರು ಅಂದ್ರೆ ಅದನ್ನು ಮಾಡ್ಕೊಡ್ತೀವಿ. ಮಾಡ್ಕೊಡ್ತಾರ ಏನು ಈ ಸಜ್ಜೆ ರೊಟ್ಟಿ? ಸಂಕ್ರಾಂತಿ ಟೈಮ್ ನಲ್ಲಿ ಕೇಳ್ತಾರ ಅನ್ಸುತ್ತೆ ಜಾಸ್ತಿ. ಇಲ್ಲ ನಮ್ ಕಡೆ ಅಷ್ಟು ಸಜ್ಜೆ ರೊಟ್ಟಿದು ಇದಿಲ್ಲ, ರೂಢಿ ಇಲ್ಲ. ರೂಢಿ ಇಲ್ಲ, ಜೋಳದ ರೊಟ್ಟಿನೇ ಇಷ್ಟಪಡೋದು. ಇಷ್ಟಪಡೋದು ಜೋಳದ ರೊಟ್ಟಿ, ಚಪಾತಿ. ಚಪಾತಿ ಮಾಡ್ಕೊಂಡ್ ಕೊಡ್ತೀವಿ ಕೇಳಿದಾಗ, 500-300 ಹಿಂಗೆಲ್ಲ ಮಾಡ್ಕೊಂಡ್ ಕೊಟ್ಟಿದೀವಿ. ಸಜ್ಜೆ ಜೋಳ ಎಲ್ಲ ನೀವೇ ಬೆಳ್ಕೊಂತೀರಾ? ಹೊರಗಡೆಯಿಂದ ತರ್ತೀವಿ. ಹೊರಗಡೆಯಿಂದ ಕೊಡ್ಕೊಂಬರ್ತಾರ? ದಾವಣಗೆರೆಯಿಂದ ತರಿಸಿ ಜೋಳ ತರಿಸ್ತೀವಿ, 2 ಚೀಲ ಹಿಂಗೆ. ಆ ಖಾಲಿ ಆದ್ಮೇಲೆ ಮತ್ತೆ ತರಿಸ್ಕೊಂತೀವಿ. ಮಾರ್ಕೆಟ್ ಅಲ್ಲೇ ತರಿಸ್ತೀರಾ? ಮಾರ್ಕೆಟ್ ಗೆ ತರಿಸ. ಏನ್ ಬೀಳುತ್ತೆ ಒಂದ್ ಕ್ವಿಂಟಲ್? 4,000 ಬೀಳ್ತದೆ ಒಂದ್ ಕ್ವಿಂಟಲ್. ನಾವು ಬೆಳೆದಂತ ರೈತರ ಹತ್ರನೇ ಹೋಗಿ ಕೊಂಡ್ಕೊಂಬಂದ್ರೆ ಕಡಿಮೆ ಬೀಳುತ್ತೆ ಅಂತಾರಲ್ಲ ನೀವು? ಕಡಿಮೆ ಬೀಳುತ್ತೆ, ಜೋಳ ಚೆನ್ನಾಗಿರಲ್ಲ, ರೊಟ್ಟಿ ಚೆನ್ನಾಗ್ ಬರಲ್ಲ. ಆಮೇಲೆ ಇನ್ನ ರೊಟ್ಟಿ ಚೆನ್ನಾಗಿಲ್ಲ ಅಂದ್ರೆ ಯಾರು ಬರ್ತಾರ ನಮ್ಮ ಹತ್ರ? ಅಲ್ಲ ದಾವಣಗೆರೆಯಿಂದ ತರ್ಸಿರಿ, ಜೋಳ ಚೆನ್ನಾಗಿರ್ತತಿ, ಹಂಗಾಗಿ ರೊಟ್ಟಿ ಚೆನ್ನಾಗ್ ಬರ್ತದೆ. ಎಲ್ಲ ಬಿಳಿಜೋಳದ ರೊಟ್ಟಿನ? ಬಿಳಿಜೋಳದ ರೊಟ್ಟಿನೇ. ಅದೇ ಯಾವಾಗ್ಲೂ ತಕಂತ ಇರ್ತೀವ, ನೋಡ್ ಹಾಕ್ ಕೊಟ್ಟು ಬಿಡ್ತಾರ ಅವ್ರು. ಇವ್ರು ಬರ್ತಾ ಇರ್ತಾರೆ ಯಾವಾಗ್ಲೂ. ನಾವು ಫೋನ್ ಮಾಡಿ ಸಾಕು, ಆಟದಾಗ ಅವ್ರೇ ಕಳಿಸ್ತಾರೆ. ಅದನ್ನೆಲ್ಲ ನೀವು 4 ಜನ ಹೆಣ್ಮಕ್ಳು ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಮತ್ತೆ ಮಿಷಿನ್ ಜಿನ್ಗೆ ಹಾಕ್ಸ್ಬಿಟ್ಟು ಮಾಡಿಸ್ಕೊಂಡು ಎಲ್ಲ ಮಾಡ್ತಾರೆ? ಮಾಡ್ತೀವಿ. ಒಂದ್ ದಿವಸಕ್ಕೆ ಎಷ್ಟು ರೊಟ್ಟಿ ತಯಾರು ಮಾಡ್ತಾರೆ? ಒಂದ್ ದಿವಸಕ್ಕೆ 500-600 ತಯಾರು ಮಾಡ್ತೀವಿ. 500-600 ಕೇಳಿದ್ರೆ ಮಾತ್ರ ಜಾಸ್ತಿ ಮಾಡ್ತೀವಿ. ಸುಮ್ನೆ ಜಾಸ್ತಿ ಮಾಡಿ ಇಟ್ಕೊಳಲ್ಲ, ಸ್ಟಾಕ್ ಮಾಡಲ್ಲ. ಸ್ಟಾಕ್ ಮಾಡಲ್ಲ ಈಗ ಅಷ್ಟೋಗಿ 2 ದಿವಸಕ್ಕೆ ಹೋಗ್ಬಿಡ್ತಾವೆ 500-600 ರೊಟ್ಟಿ. ಆಮೇಲೆ ಮತ್ ಮಾಡ್ತೀವಿ. ಈಗ ಯಾವ್ದೋ ಒಂದ್ ಫಂಕ್ಷನ್, ಮೇಳಪ್ಪ, ನನಗೆ ಒಂದು 4,000 ರೊಟ್ಟಿ ಬೇಕು ಅಂದಾಗ ನೀವು ಹೆಂಗ್ ಮಾಡ್ತೀರ? 2-3 ಮುಂಚೆ ಹೇಳಿ ಮಾಡ್ಕೊಟ್ಬಿಡ್ತೀವಿ. ಮುಂಚೆ ಮುಂಚೆ ಕೂಡ ಅದಕ್ಕೆ ತಕ್ಷಣ ಎಲ್ಲರೂ ಮಾಡಕ್ಕಾಗಲ್ಲ. 2,000-3,000 ಅಂದ್ರೆ ನಂಗೆ ಆಗಲ್ಲ. ಹೌದು, ಹಂಗೆ ಒಂದ್ 2-3 ಮುಂಚೆ ಹೇಳ್ಬಿಟ್ಟು ಮಾಡ್ಕೊಡ್ತೀವಿ. ಈಗ ನಾವು 2,000-4,000 ಸ್ಟಾಕ್ ಮಾಡಿಟ್ರೆ ಅದು ಖರ್ಚಾಗಲ್ಲ ಅಂದ್ರೆ ಎಲ್ಲ ಲಾಸ್ ಆಗುತ್ತೆ. ಲಾಸ್ ಆಗುತ್ತೆ ಅಲ್ಲ, ಲಾಸ್ ಏನಾಗಲ್ಲ. ಆದ್ರೆ ಮೆತ್ತನ ರೊಟ್ಟಿ ಅಂತವಲ್ಲ ಇರಲ್ಲ. ಈಗ ಸಡನ್ ರೊಟ್ಟಿ ಆದ್ರೆ ಏನಾಗಲ್ಲ, ಎಷ್ಟು ದಿವಸ ಆದ್ರೂ ಏನು 15 ದಿವಸ ಇದ್ರು ಏನು ಆಗಲ್ಲ. ಈ ಸ್ಮೂತ್ ರೊಟ್ಟಿ ಮಾತ್ರ ಇರಲ್ಲ. ಈಗ ಜೋಳದ ರೊಟ್ಟಿ ಮಾಡ್ತಿರಲ್ಲ, ಅದು ಒಣಗಿಸಿ ಪ್ಯಾಕ್ ಮಾಡ್ಬೇಕಾ ಹೆಂಗೆ? ಅದು ಇಲ್ಲ ಶಡೋ, ಅದ್ರಲ್ಲೇ ಒಲೆ ಮೇಲೆ ಬಿಸ್ತೀವಿ ನಾವು. ಅವ್ ಶಡೋ ಮಾಡಿ ಇಟ್ಟುಬಿಡ್ತೀವಿ, ಮತ್ತೇನು ಆರ್ಸದ್ ಪಸೋದಿಲ್ಲ. ಚೆನ್ನಾಗಿ ಕಟ್ಟಿ ಕಟ್ಟಿ ನಂಗೆ ಮಾಡಿರ್ತೀವ, ಏನಾಗಲ್ಲ. ಏನವು ಬೂಸ್ ಬರೋದು ಅಂತದೇನಿಲ್ಲ. ಏನಾಗಲ್ಲ, ಇಷ್ಟು ದಿವಸ ಮಾಡಿದಿವಲ್ಲ, ಯಾರು ಅಂತದೇನು ಕಂಪ್ಲೇಂಟ್ ಹೇಳಿಲ್ಲ. ಬರ ರೊಟ್ಟಿನ ಚಟ್ನಿ ಪುಡಿ, ಕಾರ್ತ್ ಪುಡಿ ಎಲ್ಲ ಮಾಡ್ತೀರ? ಕೇಳಿ ಮಾಡ್ಕೊಡ್ತೀವಿ ಸರ್. ಅವರು ಚಟ್ನಿ ಪುಡಿ ಕಾರ್ತ್ ಪುಡಿ ಏನ ಕೇಳಿರು, ಯಾವ ಚಟ್ನಿ ಕೇಳಿದ್ರು ಮಾಡ್ಕೊಡ್ತೀವಿ. ಯಾರು ಹಂಗ ಕೇಳಿಲ್ಲ, ಯಾರು ಒಬ್ಬರು ಏನ ಕೇಳಿದ್ರು ಒಂದ್ಸರಿ ಅಷ್ಟೇ ಮಾಡ್ಕೊಟ್ಟಿದ್ವಿ. ಈ ರೊಟ್ಟಿ ಎಲ್ಲ ಮಾಡ್ತಿರಲ್ಲ, ಒಂದು ಹೋಟ್ಲ್ ತರ ಮಾಡ್ಬಿಡ್ಬೇಕು ನೀವಲ್ಲಿ ಊರಲ್ಲಿ. ರೊಟ್ಟಿ, ಬದನೆಕಾಯಿ, ಎಣ್ಗಾಯಿ, ಕಾರದ ಪುಡಿ, ಚಟ್ನಿ, ಅದನ್ನೆಲ್ಲ ಚೆನ್ನಾಗಿ ಖರ್ಚಾಗುತ್ತೆ. ಆತರ ಏನ ನಮ್ಮೂರಲ್ಲಿ 4 ಹೋಟ್ಲ್ ಅದಾವೆ. ಹೋಟ್ಲಲ್ಲೇ ಮಾಡ್ತಾರೆ, ಅವರೇ ರೊಟ್ಟಿ ತಗೊಂಡ್ ಹೋಗ್ರ ನಮ್ಮ ಹತ್ರ. ಮತ್ತೆ ನಾವ್ ಮಾಡೋದಿನ್ನೇನು ಹೋಟೆಲ್ ಅಂತ. ಮತ್ತೆ ಎಲ್ಲೆಲ್ಲಿ ಖರ್ಚು ಮಾರಾಟ ಮಾಡ್ತಾರೆ ರೊಟ್ಟಿಗಳನ್ನ? ರೊಟ್ಟಿಗಳು ನಮ್ಮ ಅಕ್ಕಪಕ್ಕದ ಊರಲ್ಲೇ ತಕೊಂಡ್ ಹೋಗ್ತಾರೆ. ಮೊಳಲ್ಕೆರೆಗೂ ಕಳಿಸ್ತೀವಿ, ರಾಮಗಿರಿ ಕಳಿಸ್ತೀವಿ. ಅವ್ರು ಇಸ್ಕಣ್ಣಲ್ಲ ನಾವೇ ತಗೊಂಡ್ ಕೊಡ್ಬೇಕಲ್ಲ, ಹಂಗಾಗಿ ಒಂದ್ ಸ್ವಲ್ಪ ಕಡಿಮೆ. ಊರಿಗೆ ಹೋಗಿ ತಗೊಂಡ್ ಹೋಗ್ತಾರೆ. ತಗೊಂಡ್ ಹೋಗ್ತಾರೆ. ಅಂಗಡಿಗಳಿಗೆಲ್ಲ ಕೊಡ್ತೀರಾ? ಅಂಗಡಿಗೆಲ್ಲ ಕೊಡ್ತೀವಿ. ನೀವೇ ತಗೊಂಡೋಗ್ ಕೊಡ್ಬೇಕು, ಅವ್ರೇ ಬಂದ್ ತಗೊಂಡ್ ಹೋಗ್ತಾರೆ? ನಾವು ಹೋಗೋ ಸಂದರ್ಭದ್ರೆ ಇಟ್ಕೊಂಡು ತಗೊಂಡ್ ಹೋಗಿ ಕೊಟ್ಬಿಡ್ತೀವಿ. ಹಿಂಗ ನಾವೇನಾರ ಅಲ್ಲಿ ಹೋಗೋದಿದ್ರೆ, ಇಲ್ಲಾಂದ್ರೆ ಅವ್ರಿಗೆ ಹೇಳಿ ಕಳಿಸ್ತಾರೆ, ಯಾರ ಕೈಯಾರ ಕೊಟ್ಟು ಹೇಳಿರಿ ಕೊಟ್ಟು ಕಳಿಸ್ತೀವಿ. ಒಂದೊಂದು ಅಂಗಡಿಗೆ ಎಷ್ಟು ರೊಟ್ಟಿ ಕೊಡ್ತಾರೆ ಒಂದ್ಸರಿ ಹೋದ್ರೆ? ಒಂದ್ಸರಿ 200 ರೊಟ್ಟಿ ಕೊಡ್ತೀವಿ. ಅಂಗಡಿಗೆ 100 ರೊಟ್ಟಿಗೆ ಎಷ್ಟು ರೂಪಾಯಿ ತಾಂತೀರ? 100 ರೊಟ್ಟಿ 400 ರೂಪಾಯಿ ತಾಂತೀವಿ. 400 ರೂಪಾಯಿ ತಾಂತ್ರ. ಹೊರಗಡೆ ಮಾರ್ಕೆಟ್ ಅಲ್ಲೆಲ್ಲ 5-6 ರೂಪಾಯಿ ಒಂದ್ ರೊಟ್ಟಿ ಐತಲ್ಲ? ಇದೆ ಹಳ್ಳಿ ಮನೆಯಲ್ಲಿ 5 ರೂಪಾಯಿ ಅಂದ್ರೆ ರೊಟ್ಟಿಗೆ ಬರಲ್ಲ. ಆತರ ಮಾಡಿರಿ. ಈಗ ಮೇಲಾಗಿ ನಿಮ್ಮ ಹತ್ರ 4 ರೂಪಾಯಿ ತಗೊಂಡು ಅವ್ರ 1 ರೂಪಾಯಿ ಲಾಭ ಇಟ್ಟು ಮಾರ್ತಾರೆ. ಈಗ ಅವ್ರು ಆತರ ಮಾಡ್ತಾರೆ. ಈಗ ನಮ್ಮ ಹತ್ರ 4 ರೂಪಾಯಿ ತಗೊಂಡು ಅವ್ರ 5 ರೂಪಾಯಿ ಮಾರಾಟ ಮಾಡ್ತಾರೆ. ನೀವು ಈಗ ಯಾರನ್ನ ಊರಲ್ಲೇ ನಮ್ಗೆ ಇವತ್ತೇನು ಅಡಿಗೆ ಮಾಡಿಲ್ಲಪ್ಪ, ಒಂದ್ 5 ರೊಟ್ಟಿ ಬೇಕು 10 ರೊಟ್ಟಿ ಬೇಕು ಅಂದ್ರೂ ಕೊಡ್ತೀರಾ? ಕೊಡ್ತೀರ. ಹಂಗೆ ಜಾಸ್ತಿ ತಗೊಂಡ್ ಹೋಗೋದು. ಹೇಳ್ಬೇಕು ಅಂದ್ರೆ ಊರಲ್ಲೇ ಖಾಲಿಯಾಗಿ ಹೋಗ್ತಾವಿ. ಒಂದ್ ದಿವಸ 2 ದಿವಸಕ್ಕೆ ಖಾಲಿಯಾಗಿ ಹೋಗ್ಬಿಡ್ತಾವೆ. ಊರಾಗ ಯಾರು ಮಾಡಕ್ ಇಷ್ಟ ಪಡಲ್ಲ, ಏ ಮತ್ತಾರ ಮಾಡೋರು ಇಲ್ಲಿ ಹೆಂಗೋ ಮಾಡಿರ್ತಾರೆ, ಹೆಂಗೋ ಬಿಸಿ ರೊಟ್ಟಿ ಇರ್ತದೆ ಎಂದು ಬಂದ್ ತಗೊಂಡ್ ಹೋಗ್ಬಿಡ್ತಾರೆ. ಹಂಗಾಗಿ ನಮಗೇನು ಅದ್ರ ಬಗ್ಗೆ ಇದಿರಲ್ಲ. ಮಾಡ್ಬಿಡ್ತೀವಿ 2 ದಿವಸಕ್ಕೊಂದ್ಸತಿ 2 ದಿವಸಕ್ಕೊಂದ್ಸತಿ ಮಾಡಿ ಇಟ್ಬಿಡ್ತೀವಿ. ಕೇಳಿದ್ರೆ ಮೆತ್ತನ ರೊಟ್ಟಿನೂ ಕಳಿಸ್ತಾರೆ. ಹಂಗ್ ಮಾಡಿ ಕಾಯಮ್ಮಗೆ ಹೇಳರಿದಾರಲ್ಲ, ಅವ್ರಿಗೆ ಫೋನ್ ಮಾಡ್ಬಿಡ್ತೀವಿ ರೊಟ್ಟಿ ಮಾಡಿದ ತಕ್ಷಣ ಬರಿ ತಕೊಂಡ್ ಹೋಗ್ಬಿಡ್ರಿ ಅಂತ. ಅವ್ರು ಬಂದ್ ತಗೊಂಡ್ ಹೋಗ್ತಾರೆ. ಬರೀ ಅಂಗಡಿಗಳು ಮಾತ್ರ ಕೊಡೋದು ಅಥವಾ ಇನ್ನ ಏನಾದ್ರೂ? ಈಗ ಯಾರೋ ಮದುವೆ ಮಾಡ್ತಾರೆ, ನಮ್ಗೊಂದ್ 2,000 ರೊಟ್ಟಿ ಬೇಕು, ಯಾವ್ದೋ ಒಂದು ಫಂಕ್ಷನ್ ಮಾಡ್ತೀವಿಪ್ಪ, ಒಂದು ಅಲ್ಲಿಗೆ ರೊಟ್ಟಿ ಬೇಕಂದ್ರೆ ಎಲ್ಲ ಮಾಡ್ಕೊಡ್ತಾರೆ? ಎಲ್ಲ ಮಾಡ್ಕೊಡ್ತೀವಿ. ನಾಮಕರಣಕ್ಕೆ ತಗೊಂತಿರ್ತಾರೆ. ಈಗ ಹಿಂಗೆ ಏನಾರು ಎಂಗೇಜ್ಮೆಂಟ್ಗಳು ಅಂತವೆಲ್ಲ ಇರ್ತಾರಲ್ಲ, ಅವರೆಲ್ಲ ಹೇಳಿ ತಕೊಂತಾರೆ. ಇವಾಗ್ಲೂ ರೊಟ್ಟಿಗೆ ಹೇಳಿದಾರೆ, ಆದ್ರೂ ಹೋಗಕ್ ಆಗ್ತಲ್ಲ ಅಂತದೀವಿ. ಈಗ ಹೋಗಿ ರೊಟ್ಟಿ ಮಾಡ್ಬೇಕು. ಈಗ ಹೋಗಿ ರೊಟ್ಟಿ ಮಾಡ್ಬೇಕ್ ನಾವು. ಮನೆಗೆ ಇಳ್ಕೊಳ ಗೃಹ ಪ್ರವೇಶ ಐತಿ, ಅವರು ಒಂದ್ 200 ರೊಟ್ಟಿಗೆ ಹೇಳಿದಾರೆ. ಈಗ 200 ರೊಟ್ಟಿ ಇದ್ರು 4 ಜನ ಸೇರ್ಕೊಂಡ್ ಮಾಡ್ತೀರಾ? 1,000 ರೊಟ್ಟಿ ಇದ್ರು 4 ಜನ ಇದ್ರು 4 ಜನ ಸೇರಿ ಮಾಡ್ಕೊಳ್ತೀರ? ಈಗ ಒಬ್ರು ಬರ್ಲಿಲ್ಲ ಅಕಸ್ಮಾತ್, ಎಲ್ಲಾರ ಊರಿಗೆ ಪಾರಿಗೆ ಹೋದ್ರೆ ಒಬ್ರು ಇಲ್ಲ ಅಂದ್ರೆ ಅಡ್ಜಸ್ಟ್ ಮಾಡ್ಕೊಂಡ್ ಮಾಡ್ತೀವಿ. ಯಾವ ಸಮಯದಲ್ಲಿ ಹೆಚ್ಚು ರೊಟ್ಟಿ ಖರ್ಚಾಗ್ತಾವ ನಿಮಗೆ? ಮದುವೆ ಸೀಸನ್ ನಲ್ಲಿ ಹಬ್ಬದ ಸೀಸನ್ ಈ ಬೇಸಿಗೆದಿಂದ ಜಾಸ್ತಿ ಟೂರ್ ಊರು ಹೋಗ್ತಾರಲ್ಲ ಆ ಟೈಮ್ನೆ ನಮಗೆ ಚೆನ್ನಾಗಿ ಮಕ್ಕಳ ರಜಾ ಬಿಟ್ಟಾಗ ಟೂರ್ ಹೋಗ್ತಾರಲ್ಲ ಅಂತ ಸಂದರ್ಭದಲ್ಲಿ ನಮ್ಗೆ ಚೆನ್ನಾಗಿ ಖರ್ಚಾಕ. ಈಗ ವರ್ಷದಲ್ಲಿ ಯಾವ್ದೋ ಒಂದ್ ತಿಂಗಳು ಪೂರ್ತಿ ಖರ್ಚಾಗಲ್ಲ ಅಂತ ಸಂದರ್ಭಗಳು ಇರ್ತಾವ ಇರ್ತವೆ. ಆ ಶರ್ದಾಗ ಎಲ್ಲಿ ಜನನೇ ಎಲ್ಲಿ ಹೋಗಿರಲ್ಲ ಅವಾಗ ಅಂತ ಟೈಮ್ನ ಖರ್ಚಾಗಲ್ಲ, ಆದ್ರೂ ಖರ್ಚಾಕುತ್ತಿ ಜಾಸ್ತಿ ಖರ್ಚಾಗದು ಸ್ವಲ್ಪ ಹಾಕುತ್ತಿ. ಮಿಷಿನ್ ಅಂತ ಮಿಷಿನ್ ಇಲ್ಲಲ್ಲ, ರನ್ನಿಂಗ್ ರನ್ನಿಂಗ್ ಇರ್ತದೆ. ಆತರ ಏನು ಎಂದೂ ಆಗಿಲ್ಲ. ಸಜ್ಜ ತರೋದು, ಜೋಳ ತರೋದು, ಕರೆಂಟ್ ಫೀಸ್ ಎಲ್ಲ ಖರ್ಚು ಬರುತ್ತೆ, ಬರ್ತದೆ ಬಂದು ನಮಗೆ ಲಾಭನೂ ಆಗುತ್ತೆ, ಲಾಭನೂ ಆಗುತ್ತೆ. ಅದ್ರ ಅರ್ಧ ಖರ್ಚು ತೆಗೆದಿಟ್ಟೆ ನಾವು ತಗೊಳ್ಳೋದು, ಎಷ್ಟು ಬರ್ತದೆ ಅಷ್ಟು ಬರ್ಲಿ ಅಂತೇಳಿ ತಕಂತೀವಿ. ಹೆಂಗಿದ್ರೆ ಒಂದ್ 20,000 ಅಂತೂ ಬಂದೇ ಬರ್ತದೆ ತಿಂಗಳಿಗೆ. ಮೂರನೇ ತಾರೀಕು ಹಂಚ್ಕೊಂತೀವಿ, ಮೂರನೇ ತಾರೀಕಿನಾಗ ಅದನ್ನೆಲ್ಲ ಖರ್ಚೆಲ್ಲ ಕಳೆದು ಒಂದೊಂದು 5,000 ಬರುತ್ತೆ. ನಾಲ್ಕು ಜನ ಇದ್ರೆ 5,000 ಬರ್ತದೆ. ಏನ್ ಮಾಡ್ತಾರೆ 5,000? 5,000 ಬೇಕಾದಷ್ಟು ಖರ್ಚು ಇರ್ತದಲ್ಲ, ಆ ಸಂಘಗಳು ಮಾಡ್ಕೊಂಡಿದ್ವಿ, ಈ ಸಂಘ ಕಟ್ಟಬೇಕು, ಆ ಸಂಘ ಕಟ್ಟಬೇಕು ಅಂತ ಖರ್ಚಾಗೆ ಹೋಗುತ್ತೆ. ಅಕಸ್ಮಾತ್ ನಾವೆಲ್ಲಿಗಾರ ಓದು ಅಂದ್ರೆ ಅವಾಗ ಎಲ್ಲ ಖರ್ಚು ಹೋಗುತ್ತಲ್ಲ. ಅದೇ 3-4 ಸಂಘ ಮಾಡ್ಕೊಂಡಿರ್ತೀವಿ, ಇಲ್ಲಿ ತಗೊಂಡಾಗ ಆ ಸಂಘಕ್ಕೆ ಹಾಕ್ತಿವಿ. ಈಗ ಪ್ರತಿ ತಿಂಗಳು ಸಂಘದಿಂದ ದುಡ್ಡು ಬರುತ್ತೆ, ರೊಟ್ಟಿಯಿಂದ ದುಡ್ಡು ಬರುತ್ತೆ. ಪುಷ್ಪತಿ ಅವ್ರ ಏನಾದ್ರು ಬಹಳ ದುಡ್ಡು ಕೂಡಿಟ್ಟಿದ್ರ? ಇಲ್ಲ ಸರ್, ಆತರ ಏನು ಕೂಡಿಟ್ಟಿಲ್ಲ. ಮನೆ ಖರ್ಚು, ಮನೆ ಖರ್ಚು ನಮ್ ನಿಮ್ದೇ ಊಟ ಮಾಡ್ಕೊಂಡ್ ತಿನ್ನವಷ್ಟು ದೇವರು ಚೆನ್ನಾಗಿಟ್ಟಾನೆ, ಚೆನ್ನಾಗಿಟ್ಟದಾನೆ ಅಷ್ಟೇ. ದುಡ್ಡು ಪಡ್ಡು ಇಡವಷ್ಟಿಲ್ಲ, ಒಟ್ಟೇನು ಚೆನ್ನಾಗಿದೀವಿ, ಯಾರಿಗೂ ತೊಂದರೆ ಕೊಡ್ದಂಗೆ ನಮ್ಮಿಬ್ರಿಗೆ ಜೀವನಕ್ಕೆ ತೊಂದರೆ ಇಲ್ಲ. ಆ ಸಂಘದ ಇದ್ರಗಳಿಂದ ಅದ್ರಗಳಿಂದ ಒಟ್ಟು ಚೆನ್ನಾಗದೀವಿ. ಈ ಕೃಷಿ ಮೇಳಗಳು, ದೊಡ್ಡ ದೊಡ್ಡ ಫಂಕ್ಷನ್ಗಳು ಅವಾಗ ಅಲ್ಲಾದಾಗ ಅಲ್ಲೆಲ್ಲ ರೊಟ್ಟಿ ಅಂಗಡಿಗಳು ಅಂತ ಸ್ಟಾಲ್ ಮಾಡ್ತಾರೆ, ಹಂಗೇನಾದ್ರೂ ಭಾಗವಹಿಸ್ತಾ ಇರ್ತೀರ? ಕರೆದ್ರೆ ಭಾಗವಹಿಸ್ತೀವಿ ಸರ್. ಭಾಗವಹಿಸ್ತಾರೆ? ಇಲ್ಲಿವರೆಗೆ ಎಲ್ಲಿ ಭಾಗವಹಿಸಿಲ್ಲ? ಎಲ್ಲೂ ಹೋಗಿಲ್ಲ. ಹ್ಮ್, ಅವಾಗ ಭಾಗವಹಿಸಿದ್ರು ಇಲ್ಲ ಅಂದ್ರೆ ಅವಾಗ ನಾವಿನ್ನು ಮಿಷಿನ್ ತಂದಿದ್ದಿಲ್ಲ, ಅವಾಗ ಹೋಗ್ಲಿಲ್ಲ ನಮ್ಗೆ. ಈಗೆಲ್ಲರ ಎಲ್ಲೇ ಇದ್ ಮಾಡ್ರೆ ನಾವು ಹೋಗ್ತೀವಿ. ಮತ್ತೀಗ ಹೆಂಗ ಗೊತ್ತಾಗುತ್ತೆ ಪುಷ್ಪವತ್ತರ ಮನೆಗೆ ರೊಟ್ಟಿ ಸಿಗುತ್ತೆ, ಇವರು ಶಾಪಲ್ಲಿ ರೊಟ್ಟಿ ಸಿಗುತ್ತೆ ಅಂತ ಹೆಂಗ ಪ್ರಚಾರ ಆಗುತ್ತೆ? ನಾವ್ ಬೋರ್ಡ್ ಹಾಕಿದೀವಿ ಸರ್, ರೊಟ್ಟಿ ಮನೆ ಅಂತಲೇ ಅದೇ ಗತೆ ಹಾಕಿದೀವಿ. ಮರಳುಸಿದ್ದೇಶ್ವರ ರೊಟ್ಟಿ ಮನೆ ಅಂತ ಹಾಕಿದೀವ, ಅಲ್ಲಿ ರೋಡಾಗ ಹಾಕಿದೀವಿ. ಫಸ್ಟ್ ಮೇನ್ ರೋಡೇ ನಮ್ದ್ರಾಗೈತಾ, ಅಲ್ಲಿ ನೋಡಿದ್ರೆಲ್ಲ ನೋಡ್ಕೊಂಡು ಹೋಗಿರ್ತಾರ, ಆಮೇಲೆ ತಕೊಂಡಿರ್ತಾರಲ್ಲ ಅಕ್ಕಪಕ್ಕದರಿಂದ, ಅವರಿಂದ ಇವರಿಂದ ಎಲ್ಲ ಹೇಳ್ಕೊಂಡು ಬಾಯಿಂದ ಬಾಯಿಗೆ ಹೋಗಿ. ಪುಷ್ಪಾವತಾರ ಚೆನ್ನಾಗಿ ಮಾಡ್ತಾರಪ್ಪ ರೊಟ್ಟಿ, ಹೋದ್ರೆ ಎಷ್ಟು ಬೇಕಾದ್ರೂ ಸಿಗ್ತವೆ, ಸಮಯಕ್ಕೆ ಸರಿ ಕೊಡ್ತಾರೆ ಅಂತ ಬಂದ್ಬಿಡ್ತಾರೆ. ಯಾಕಂದ್ರೆ ತುಪ್ಪದಳ್ಳಿಯಲ್ಲಿ ಒಂದೇ ಬೋರ್ಡ್ ಹಾಕಿದ್ರೆ ಈಗ ಪಕ್ಕದ ಟೌನ್ಗಳಿಗೆಲ್ಲ ಹೆಂಗ್ ಗೊತ್ತಾಗುತ್ತೆ? ಏನಾದ್ರೂ ಒಂದು ಪ್ಯಾಂಪ್ಲೆಟ್ಸ್ ಮಾಡೋದು ಅಥವಾ ವಿಸಿಟಿಂಗ್ ಕಾರ್ಡ್ ಟೈಪ್ ಮಾಡಿ ಕೊಡೋದು ಹಂಚೋದು ಆತರ ಏನು ಮಾಡಿಲ್ಲ? ಆತರನು ಮಾಡಿದೀವಿ ಸರ್, ಗೊತ್ತಿರೋರಿಗೆ ಗೊತ್ತ ಕೊಟ್ಟಿದೀವಿ. ಹಂಗಾಗಿ ಅದನ್ನು ನಡೀತಿತ್ತು. ಈಗ ನೋಡಿದ್ರೆ ಇರ್ತಾರಲ್ಲ ಅಲ್ಲಿ ಮೇನ್ ಎಲ್ಲ ಫಸ್ಟ್ ಹೋಗೋದು, ಹಂಗಾಗಿ ಬೋರ್ಡ್ ನೋಡಿರ್ತಾರಲ್ಲ, ಬೋರ್ಡ್ ನೋಡಿರ್ತಾರೆ. ಈಗ ನಿನಗೆ ಗೊತ್ತಿರ್ತೀನಿ, ಇನ್ನೊಬ್ರು ಅವ್ರಿಗೆ ಗೊತ್ತಿದ್ದಾರೆ, ಹಿಂಗೆ ಹೇಳ್ಕೊಂತ ಅಲ್ಲಿ ಚೆನ್ನಾಗಿ ಬರ್ತದೆ ರೊಟ್ಟಿ, ತಗೊಂಬರಾಗ್ರಿ ತಗೊಂಬರಾಗ್ರಿ, ಆತರ ಜಾಸ್ತಿ ಜನನೇ ಕಳ್ಸೋದು. ಹಂಗಾಗಿ ಚೆನ್ನಾಗಿ ನಡೀತೈತಿ, ಚೆನ್ನಾಗಿ ನಡೀತೈತಿ. ಒಂದ್ ತಿಂಗಳಿಗೆಲ್ಲ ಎಷ್ಟು ರೊಟ್ಟಿ ಖರ್ಚಾಗುತ್ತೆ? ಒಂದ್ ತಿಂಗಳಿಗೆ ಒಂದ 10,000 ಮೇಲೆ ಖರ್ಚಾಗುತ್ತೆ. ಓಹೋ, ಪರವಾಗಿಲ್ಲ ಹಂಗಿದ್ರೆ. ಮುಂದಿನ ಏನಾದ್ರು ದೊಡ್ಡ ಪ್ರಮಾಣದಲ್ಲಿ ಮಾಡ್ಬೇಕನ್ನೋ ಉದ್ದೇಶ, ಇನ್ನೊಂದು ಮಿಷಿನ್ ಹಾಕ್ಬಿಟ್ಟು ಇನ್ನೊಂದು ಸ್ವಲ್ಪ ಜಾಸ್ತಿ ಐತೆ ಸ ಆಸೆ ನೋಡ. ಇನ್ನೊಂದ್ ಸ್ವಲ್ಪ ಸ್ವಲ್ಪ ಇದು ಸಾಲದೆಲ್ಲ ಆತ, ಈಗ ನಮಗೆ ಆಗಿತ್ತಾ, ಇನ್ ಬಂದ್ ಲಾಭದಲ್ಲಿ ತಂದ್ ಮಾಡ್ಬೇಕು ಅಂತ ಇದೀವಿ. ಚಪಾತಿದ ಒಂದ್ ಮಿಷಿನ್ ತಂದ್ ಇಟ್ಕೊಂಡು ಚಪಾತಿನ ಮಾಡೋದು. ಈಗ ಉದ್ದಕ್ ಆಗಲ್ಲ, ಬಹಳ ಚಪಾತಿಯ ಉದ್ದಕ್ ಆಗಲ್ಲ, ಚಪಾತಿ ಮಿಷಿನ್ ತಂದು ಚಪಾತಿ ಆರ್ಡರ್ ಬಂದ್ರೆ ಚಪಾತಿ ಮಾಡ್ಕೊಟ್ರಾತು ಅನ್ನೋದು ಅದ್ರಾಗ ಅದೀವಿ. ಆ ವಾಸನೆ ಇಟ್ಕೊಂಡಿದೀವಿ. ಚಪಾತಿ ಮಾಡಿದ್ರೆ ಹೋಟ್ಲುಗಳೆಲ್ಲ ಸಾಕಷ್ಟು ಜನ ಬಂದು ಆರ್ಡರ್ ಕೊಟ್ಬಿಡ್ತಾರೆ ಅಂತಾರೆ. ಈಗ ರೊಟ್ಟಿಗೆ ಒಂದ್ ಸ್ವಲ್ಪ ಹಿಂದೆ ನೋಡ್ತಾರೆ, ಚಪಾತಿಗಾದ್ರೆ ಚೆನ್ನಾಗಿ ನಡೀತಿ, ಪ್ರತಿ ದಿವಸ ನಡೀತಿ, ಆತರ ಮಾಡ್ಬೇಕು ಅಂತ ಅದೀವಿ. ಮತ್ತೆ ಈಗ ಮಿಷಿನ್ ಗೆ ಎಷ್ಟು ಬಂಡವಾಳ ಹಾಕಿದ್ರೆ? 7,00,000 ಹಾಕಿದೀವಿ. ಅದೆಲ್ಲ ತೀರೋಗ್ಬಿಡ್ತಾರೆ? ಎಲ್ಲ ತೀರೋಗಿ ಲಾಭನೇ ಲಾಭದಲ್ಲ ಲಾಭದಾಗದೀವಿ. ನೀವೆಲ್ಲ ರೊಟ್ಟಿ ಸೇರ್ಕೊಂಡು ಎಲ್ಲ ಬರೀ ಮಹಿಳೆಯರೇ ಮಾಡ್ತಾ ಇರ್ತಾರಲ್ಲ, ನಿಮ್ಮ ಎಲ್ಲ ಭಿನ್ನಾಭಿಪ್ರಾಯಗಳೇನು ಬರೋದಿಲ್ಲ? ಎಂದೂ ಬಂದಿಲ್ಲ ಸರ್. ಈಗ ಇಷ್ಟು ವರ್ಷದಾಗಿ ಈಗ 1.5 ವರ್ಷ ಆಗಿತ್ತೆ, ಯಾರು ಹಂಗ ಬೇಜಾರು ಮಾಡ್ಕೊಳ್ಳೋದು ಹಂಗ ಆತರ ಏನು ಮಾಡಿಲ್ಲ ಮಾಡಿಲ್ಲ. ಯಾಕಪ್ಪ ಅಂದ್ರೆ ಈಗ ಒಂದ್ ಮನೇಲಿ ಇಬ್ರು ಹೆಣ್ಮಕ್ಳು ಇದ್ರೆ ಅವರೇ ಹೊಂದಾಣಿಕೆ ಇರೋದ್ ಕಷ್ಟ. ಅಂತದಾಗ ಈಗ ಸಂಘದಲ್ಲಿ 10-15 ಜನ ಹೆಣ್ಮಕ್ಳು ಇರ್ತಾರ, ರೊಟ್ಟಿ ಮಾಡ್ದಾಗ 4 ಜನ ಹೆಣ್ಮಕ್ಳು ಇರ್ತಾರ, ಏ ಇವತ್ತು ಪುಷ್ಪವತಿ ಲೇಟ್ ಆಗಿ ಬಂದ್ಲು, ನಾನು ಬೇಗ ಬಂದೆ, ಆತರ ಯಾವ ಯಾರು ಹಂಗ ತಪ್ಪು ತಿಳ್ಕೊಂಡು ನಾವೇ 4 ಜನ ನಾವೇನು ಅಂತ್ಕೊಳಲ್ಲ. ಯಾರೊಬ್ರು ಲೇಟ್ ಆಗಿ ಬಂದ್ರು ಎಲ್ಲರಿಗೂ ಅಡ್ಜಸ್ಟ್ ಮಾಡ್ಕೊಂಡು ನಾವೇ ಮಾಡ್ಕೊಂಡು ಹೋಗ್ತೀವಿ. ಏನತ್ತೆಗೆ ಅವ್ರ ಮನೆ ಕೆಲಸ ಐತೆ ಹೋಗಿದ್ದಾಳೆ, ನಮ್ಮನೆ ಕೆಲಸ ನಾನು ಹೋಗ್ತೀವಿ, ಹಂಗಾಗಿ ಮಾಡ್ಕೊಂಡು ಹೋದ್ರಾತು ಹಂಗಲ್ಲ ಎಂದು ಅಂದ್ಕೊಂಡಿಲ್ಲ. ಚೆನ್ನಾಗಿ ಮಾಡ್ಕೊಂಡು ಬರ್ತೀವಿ, ಅರ್ಥ ಮಾಡ್ಕೊಂಡು ತೆಗಿ ಅವ್ರು ಹೋಗಿದಾರೆ, ಈಗ ನಾವು ಹೋಗದಂಗಿದ್ರೆ ಏನ್ ಅಂತಕಂತಾರೆ ಅಂತ ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡ್ಬಿಡ್ತೀವಿ. ಮತ್ತೆ ಅವ್ರ ತಾವ್ ಏನು ಅನ್ಸ್ಕೊಳೋದು ಇಂದ ಏನು ಇಲ್ಲ, ಎಲ್ಲರೂ ಸುಳ್ಕ ಬಂದ್ಬಿಡ್ತೀವಿ. ನೀನ್ ಹೇಳಿ ನೀವು ರೇ ಕೊಮ್ಮೊಯ್ದಾಳ ಈಗ ಮಂಗಳ ಮೋತಂತ ಈಗ ಅನಿತು ಹೋದ್ಲು, ನಾನು ಹೋಗ್ಬೇಕಲ್ವಾ ಆತರ ಅನ್ಕೊಂಡ್ ಬಂದ್ಬಿಡ್ತೀವಿ. ಬಂದ್ಬಿಡ್ತಾರೆ, ಯಾರು ತಡ ಪಡ ಮಾಡಲ್ಲ, ಒಬ್ರಿಗೊಬ್ರು ಬಂದು ಒಂದೊಂದ್ ಕೆಲಸವನ್ನ ಒಬ್ಬೊಬ್ರು ಮಾಡ್ಬಿಡ್ತೀವಿ. ಈಗ ಈ ಸಂಘದಲ್ಲಿ ಭಾಗವಹಿಸೋದಾಗಿರ್ಬೋದು, ರೊಟ್ಟಿ ಮನೆಗೆ ಬರ್ಬೇಕಾರೆಲ್ಲ ಸಾಕಷ್ಟು ಸಮಯ ಹಿಡಿಯುತ್ತೆ, ಮನೇಲೆಲ್ಲ ಸಹಕಾರ ಚೆನ್ನಾಗಿದೆ? ಅವರೆಲ್ಲ ಅವ್ರಿಗೆ ಕೇಳೆ ಮಾಡಿದೀವಲ್ಲ, ಅವ್ರೇನು ಅನ್ನಲ್ಲ. ಹೋಗ್ರಿ ಬೇಕಿರಿ ಲೇಟ್ ಆದ್ರೆ ಅವರೇ ಮಾಡ್ಕೊಂಡು ಉಂಟಾರೆ, ನಾವು ನೀವು ಬಂದ್ರೆ ಲೇಟಾಗ ಬರ್ರಿ, ಒಟ್ಟು ಅದೇ ನಿಮ್ ಕೆಲಸ ಮುಗಿಸ್ಕೊಂಡ್ ಬರ್ರಿ ಅಂತಾರೆ. ಅಂತಾರೆ. ಯಾಕಂದ್ರೆ ಮನೇಲೆಲ್ಲ ಸಹಕಾರ ಇದ್ರೆ ಈ ತರ ಎಲ್ಲ ಮಾಡಕ್ ಆಗೋದು, ಅವ್ರಿಲ್ಲ ಅಂದ್ರೆ ಮಾಡಕ್ ಆಗಲ್ಲ. ಅಕಸ್ಮಾತ್ ಹಂಗ ಅರ್ಜೆಂಟ್ ಇದ್ರೆ ಅವರು ಬಂದ್ ಮಾಡ್ಕೊಡ್ತಾರೆ, ಹೋಗ್ರಿ ನೀವು ರೊಟ್ಟಿ ಪಟ್ಟಿ ಪ್ಯಾಕ್ ಮಾಡ್ಕೊಡ್ತೀವಿ, ನೀವು ರೊಟ್ಟಿ ಪಟ್ಟಿ ಸುಡೋಗ್ರಿ ಅಂತ. ನಾವ್ ಅದ್ರಾಗ ಒಲೆ ಮೇಲೆ ಸುಡೋದಲ್ಲ, ಸುಡ್ತೀವಲ್ಲ ಆಟತಿ ಗಂಡ್ ಮಕ್ಳು ಬಂದ್ ಮಾಡ್ಕೊಡ್ತಾರೆ. ಈಗ ಮಿಷಿನ್ ರೊಟ್ಟಿ ಒಂದ್ ರೆಡಿ ಮಾಡ್ಬಿಟ್ಟು ಮತ್ತೆ ಒಲೆ ಮೇಲೆ ಸುಡ್ಬೇಕು, ಒಲೆ ಮೇಲೆ ಸುಡ್ಬೇಕು ರೊಟ್ಟಿ. ಮತ್ತೆ ಮಿಷಿನ್ ಮಾತ್ರ ರೊಟ್ಟಿ ಹಾಕ್ಕೊಂತೀವಿ, ಒಲೆ ಮೇಲೆ ಹೋಗಿ ಸುಡ್ತೀವಿ. ಈಗ ಅದನ್ನೆಲ್ಲ ಕ್ಲೀನ್ ಪ್ಯಾಕ್ ಮಾಡಿ ಕಳಿಸ್ಬೇಕಾಗತ್ತೆ, ಅದನ್ನೆಲ್ಲ ಮಾಡ್ತೀರಾ? ಅವನ್ನ ನೀವು ಹೆಚ್ಚು ಸ್ಟಾಕ್ ಮಾಡೋದಿಲ್ಲ, ಬಹಳ ಒಂದು ವಾರಗಟ್ಟಲೆ ಆತರ ಇಡಲ್ಲ. ಆತರ ಇದ್ರೆ ಏನಂತಾರೆ, ತೂ ಸ್ಟಾಕ್ ಇಟ್ಟಿದ್ರೆ ಇವ್ರ ತಗೆ ಹೆಂಗ್ ಬರೋಣ ಅಂತ ಆತರ ಬರ್ತದೆ. ಈ ಕಾಲದ ಬಾರಿ ಇದಲ್ಲ ಸೂಕ್ಷ್ಮ ಎಲ್ಲ. ಹಂಗಾಗಿ ನಾವೇ ಮಾಡ್ತೀವಿ, ಎರಡ್ಸ್ಕೊಂಡ್ಸರಿ ಮಾಡ್ಬಿಡ್ತೀವಿ, ಮಾಡಿ ಬಿಸಿ ಬಿಸಿ ಅದೇ ಕೊಡಂಗ್ ಮಾಡ್ತೀವಿ. ಹಂಗಾಗತ್ತಿಗೆ ಚೆನ್ನಾಗೆ ನಮಗೆ ಕಲೆಕ್ಷನ್ ಆಗ್ತೈತಿ. ಈ ಮುಗ್ ಬರೋದು ಆತರ ಎಲ್ಲ ಜಾಸ್ತಿ ಇಲ್ಲ. ನಾ ಹಂಗ ಇಟ್ಕೊಳ್ಳಲ್ಲ, ಹಂಗ ಇಟ್ಕೊಳಲ್ಲ, ಇಟ್ಕೊಳ್ಳೋದೇ ಇಲ್ಲ. ಮುಗ್ ಬರೋದು ಬಿಸಿದಾದ್ರೂ ಅಷ್ಟೇ, ಎಷ್ಟು ಬೇಕು ಮೆತ್ತನ ರೊಟ್ಟಿ ಮಾಡ್ತೀವಿ ಅಷ್ಟು ಮಾಡಿ ಕಟ್ಕೊಳ್ಳೋ. ಶೆಡೋನ್ ರೊಟ್ಟಿನೇ ಜಾಸ್ತಿ ಮಾಡಿ ಇಟ್ಕೊಂಡ್ಬಿಡ್ತೀವಿ, ಕೇಳಿದ್ರೆ ಮಾತ್ರ ಮೆತ್ತನ ರೊಟ್ಟಿ ಮಾಡ್ಕೊಡ್ತೀವಿ, ಕೇಳಿಲ್ಲ ಅಂದ್ರೆ ಮಾಡಲ್ಲ. ಶೆಡೋನ್ ರೊಟ್ಟಿ ಮಾಡಿ ಇಟ್ಬಿಡ್ತೀವಿ, ಅವು ಎರಡು ದಿವಸಕ್ಕೆ ಖಾಲಿ ಆಗೋಗ್ಬಿಡ್ತದೆ. ಈಗ ಮಾಡ್ದಂಕಲ್ಲಿ 1,000-2,000 ಹೋಗ್ಬಿಡ್ತಾವೆ ದುಡ್ಡಿನ, 1,000-2,000 ರೂಪಾಯಿ ದುಡ್ಡು ಹೋಗ್ಬಿಡ್ತಾವೆ. ಇನ್ನ ಸ್ವಲ್ಪ ಉಳಿದಿರ್ತಾವೆ, ಇನ್ನ ಸ್ವಲ್ಪ ದಿವಸ ಒಂದ್ ದಿವಸಕ್ಕೆ ಖಾಲಿ ಆಗ್ಬಿಡ್ತದೆ, ಮತ್ತೊಂದ್ ದಿವಸ ಬಿಟ್ಟು ಮಾಡ್ಬಿಡ್ತೀವಿ. ಇದ್ರಾಗ ಒಬ್ರು ಯಾರಾದ್ರೂ ಈಗ ಜವಾಬ್ದಾರಿ ತಗೋಬೇಕಲ್ಲ. ಈಗ ರೊಟ್ಟಿ ಈಗ 4 ಜನ ಇದ್ರೆ 4 ಜನ ಹೋಗಿ ಕೊಡಕ್ ಬರೋದಿಲ್ಲ, ಒಬ್ರು ಯಾರಾದ್ರೂ ಜವಾಬ್ದಾರಿ ಕೊಟ್ಬಿಟ್ಟಿದ್ವಿ. ಅವ್ರು ನಮ್ಮನ್ನೇನು ಕೇಳಲ್ಲ, ಅವ್ರ ಜವಾಬ್ದಾರಿಯಾಗಿ ಮಾಡ್ತಾರೆ. ಹಿಂಗ್ ಮಾಡ್ಲಿಲ್ಲ ಅಂದ್ರೆ ಅವರೇ ಬೈದ್ ಹೇಳ್ಬಿಡ್ತಾರೆ, ಹಿಂಗೆಲ್ಲ ಮಾಡಬಾರ್ದು, ಹಂಗ್ ಮಾಡ್ರಿ ಹಿಂಗ್ ಮಾಡ್ರಿ ಅಂತ. ಅವ್ರಿಗಾಗೆ ಒಬ್ ಬ್ರದರ್ ನಮಗೆ, ಅವರೇ ಮೇನ್ ಮೇನ್. ಇವತ್ತು ಇಷ್ಟು ರೊಟ್ಟಿ ಖರ್ಚಾಯ್ತು, ಇಷ್ಟು ರೂಪಾಯಿ ಬಂತು, ಆದಾಯ ಲೆಕ್ಕಾಚಾರ ಎಲ್ಲ ಅವ್ರದೇ. ಅವ್ರನ್ನೇನು ಕೇಳಲ್ಲ, ಅವ್ರು ಕರೆಕ್ಟ್ ಆಗಿ ಹೇಳ್ತಾರೆ. ಒಟ್ಟಾರೆಯಾಗಿ ಇಷ್ಟು ಒಂದು ವರ್ಷದಿಂದ ಮಾಡ್ತಾ ಇರಲ್ಲ, ಚೆನ್ನಾಗಿ ನಡ್ಕೊಂಡು ಹೋಗ್ತಾರೆ, ಚೆನ್ನಾಗಿ ನಡ್ಕೊಂಡು ಹೋಗ್ತಾರೆ. ಯಾರು ಬೇಜಾರು ಮಾಡ್ಕೊಂಡಲ್ಲ, ಭೇದ ಭಾವ ಏನು ಮಾಡಲ್ಲ, ಎಲ್ಲಾರು ಸಮಾನವಾಗಿ ಮಾಡ್ತೀವಿ, ಸಮಾನವಾಗಿ ಇದು ಮಾಡ್ಕೊಂತೀವಿ. ಯಾವ ಕೆಲಸ ಮಾಡಿದೀವಿ ಈ ಕೆಲಸ ಮಾಡಿದ್ವಿ ಅಂತ ಏನು ಅನ್ನಲ್ಲ, ಎಲ್ಲಾರು ತಲಾಗ ಒಂದೊಂದು ಕೆಲಸ ಮಾಡ್ಕೊಂಡ್ಬಿಡ್ತೀವಿ. ಒಬ್ರು ಮಿಷಿನ್ಗೆ ಹಾಕಿರಿ, ಒಬ್ರು ರೊಟ್ಟಿ ತೆಗಿತೀವಿ, ಒಬ್ರು ಎಲ್ಲ ನೋಡಿ ರೊಟ್ಟಿ ಒಲೆ ಹಚ್ಕೊಂಡು ಒಬ್ರು ರೊಟ್ಟಿ ಬೇಯಿಸ್ಬಿಡ್ತೀವಿ. 4 ಜನಕ್ಕೂ ಒಂದೊಂದು ಕೆಲಸ ಇರ್ತೈತೆ, ಯಾರಿಗೂ ಏನು ಇದೇ ಇಲ್ಲ, ಹಂಗಾಗಿ ಏನು ಅಂತ ಕಾಣದೇ ಇಲ್ಲ. ಬಂದರೋ ಬರೀ ರೊಟ್ಟಿ ಮಾತ್ರ ಕೇಳ್ತಾರ, ಈ ಚಟ್ನಿ ಪುಡಿ ಖಾರದ ಪುಡಿ ಮಾಡ್ಕೊಡ್ರಮ್ಮ ಅಂತ ಕೇಳ್ತಿರ್ತಾರ? ಹೆಂಗೆ ಕೇಳ್ತಾರೆ? ಅದು ಊರು ಮನೆಯಾರಾದ್ರೆ ಏನ್ ಕೇಳಲ್ಲ, ರೊಟ್ಟಿ ತಗೊಂಡೋಗಿ ಪಲ್ಯ ಮಾಡ್ಕೊಂಡ್ ತಿಂತಾರೆ. ಬೇರೆ ಕಡೆ ಆದ್ರೆ ಕೇಳ್ತಾರೆ, ಕೇಳ್ತಾರೆ ಕೇಳ್ತಾರೆ. ನಾವ್ ಮಾಡಿಲ್ಲ ಅಂತ ಹೇಳ್ತೀವಿ, ಹೇಳಿದ ಸೈ ಮಾಡ್ಕೊಡೋದು, ಹೇಳಿಲ್ಲ ಅಂದ್ರೆ ಮಾಡ್ಕೊಡಲ್ಲ ಅಂತೀವಿ. ನಿಮ್ಮೂರಲ್ಲಿ ಕಲ್ಯಾಣ ಮಂಟಪ ಅಂತ ಇದ್ರೆ ಇದೆಯಾ? ಸ್ವಲ್ಪ ಆರ್ಡರ್ ಸಿಗ್ತಾ ಇರ್ತಾವೆ. ಅವು ನಮ್ಮೂರದೇ ಅಲ್ಲ, ಬೇರೆ ಕಡೆಯಿಂದಲೂ ಬಂದು ತಗೊಂಡೋಗ್ತಾರೆ, ಬೇರೆ ಕಡೆನೂ ಆರ್ಡರ್ ಕೊಟ್ಟು ಈಗ ಅಡಿಗೆ ಬಟ್ಟಿರ್ತಾರಲ್ಲ, ಅವ್ರು ಬಂದು ಹೇಳೋಕಾರೆ ಇಷ್ಟನೇ ತಾರೀಕಿಗೆ ಬೇಕು ಕೊಡ್ರಿ ಅಂತ, ಅವಾಗ ಅವು ಮಾಡಿ ಕೊಟ್ಟಿರ್ತೀವಿ. ಒಂದ್ 2 ದಿವಸ ಮುಂಚೆ ಹೇಳೋಕಾರೆ, ಹೇಳೋಗ್ತಾರೆ, ಹೇಳೋದು ಬಂದ ಕೊಟ್ಟು ಕಳಿಸ್ತೀವಿ. ಈಗ ಸ್ವಚ್ಛತೆ ಮತ್ತು ಟೈಮ್ ಮ್ಯಾನೇಜ್ಮೆಂಟ್ ಬಹಳ ಚೆನ್ನಾಗಿ ಮಾಡ್ಬೇಕು ಈ ತರ ಇಂಥ ಉಪಕಸಬಗಳಲ್ಲಿ. ಈ ಕೆಲವ್ರಿಗೆ ಏನಾಗುತ್ತೆ, ಪುಷ್ಪವತಿಗೆ ಈಗ 5ನೇ ತಾರೀಕು ಕೂಡ ಅಂತ ಹೇಳಿದಪ್ಪ, ಅವ್ರು 6ನೇ ತಾರೀಕು ಆದ್ರೆ ರೆಡಿ ಆಗಿಲ್ಲ. ಈಗ ನಮ್ಗೆ ಯಾಕಂದ್ರೆ ಆ ಟೈಮಿಂಗ್ ಮಾತ್ರ ಹೇಳಿರ್ತಾರೆ, ಆ ಟೈಮಿಂಗ್ ಕರೆಕ್ಟ್ ಆಗಿ ತಲುಪಿಸಬೇಕಾಗಿರುತ್ತೆ. ಟೈಮಿಂಗ್ಸ್ ಎಲ್ಲ ಮ್ಯಾನೇಜ್ ಚೆನ್ನಾಗಿ ಮಾಡ್ತೀರಾ? ಟೈಮಿಂಗ್ಸ್ ಕರೆಕ್ಟ್, ಅವ್ರು ಹೇಳಿದ್ಕಿನ್ನ ಒಂದು 10 ನಿಮಿಷ ಮುಂಚೆನೆ ರೆಡಿ ಇರ್ತೀವಿ. ಅವ್ರು ಬಂದು ತಗೊಂಡೋಗ್ಬೇಕು, ಅಲ್ಲಕ್ಕೆ ಅವ್ರನ್ನೇ ಕಾಯ್ತಿರ್ತೀನಿ ನಾವು ಫೋನ್ ಮಾಡಿ, ಇಲ್ಲ ಬರ್ಲೇ ಇಲ್ಲ ಬರ್ಲೇ ಇಲ್ಲ ಅಂತ. ಯಾವತ್ತು ಕಾಯಿಸಿಲ್ಲ ಯಾರನ್ನು. ಹೌದಲ್ಲ, ಮುಂದಿನ ಏನೇನ್ ಮಾಡ್ಬೇಕಂತ ಉದ್ದೇಶ ಇಟ್ಕೊಂಡಿದ್ರೆ? ಮುಂದ್ಲು ದಿನ ಗೊತ್ತಿಲ್ಲ, ಗೊತ್ತಿಲ್ಲ, ಈಗಿಂದ ಇಷ್ಟು ಗೊತ್ತು. ಇಷ್ಟು ರೊಟ್ಟಿ ಮಾತ್ರ ಸಾಕ, ಇನ್ನು ಬೇರೆ ಏನಾದ್ರೂ ಚಪಾತಿದೊಂದು ಮಾಡ್ಬೇಕು ಅನ್ನೋದು ಐತಿ, ಅದೊಂದು ಮಾಡ್ತೀವಿ ಈಗ ಸದ್ಯಕ್ಕೆ. ಅದ್ರ ಮೇಲೆ ಐತೆ ಆಸೆ, ಅದೇ ಇದ್ರ ಇನ್ನು ಇನ್ನೇನ್ ಬೇರೆ ದಿನ ಇನ್ನು ಯೋಚನೆ ಮಾಡಿಲ್ಲ ಯಾರು, ಕುತ್ಕೊಂಡು ಯೋಚನೆ ಮಾಡಿದ್ಮೇಲೆ ಹೇಳ್ತೀವಿ. ಒಟ್ಟಾರೆಯಾಗಿ ಈ ಒಂದು ರೊಟ್ಟಿ ಮಾಡೋದಾಗಿರ್ಬೋದು, ಮಹಿಳಾ ಸಂಘದಲ್ಲಿ ಭಾಗವಹಿಸಬಹುದು, ಸಂತೋಷ ನೆಮ್ಮದಿ ತಂದು ಕೊಟ್ಟಿದ್ಯಾ? ಸಂತೋಷ ನೆಮ್ಮದಿ ಕೊಟ್ಟಿದ್ವಿ, ಕೊಡ್ಲಿ ನಾವೇ ಸುಮ್ಮನಿರಲ್ಲ, ಕೊಟ್ಟರೆ ಹೇಳೇ ಬಿಡ್ತೀವಲ್ಲ ಹಿಂಗ್ ಮಾಡ್ರಿ ಹಂಗ್ ಮಾಡ್ರಿ ಅಂತ. ಹಂಗ ಬಾರಿ ಚೆನ್ನಾಗದೀವಿ ಎಲ್ಲಾರು, ಹಂಗಾಗಿ ಸಂಘನೂ ಚೆನ್ನಾಗಿ ನಡೀತಾ ಚೆನ್ನಾಗಿ ನಡೀತಾ ಇತ್ತು. ಮನೆಯಲ್ಲಿ ಎಷ್ಟು ಜನ ಇದ್ರೆ ಯಾವ ರೀತಿ ಸಹಕಾರ ಸಿಗುತ್ತೆ ನಿಮ್ಗೆ? ನಮ್ಮನೇಲಿ ನಾವ್ ಇಬ್ರೆ, ಗಂಡ ಹೆಂಡತಿ ಇಬ್ರೆ ಇದೀವಿ, ನಾವೇನ್ ಹೇಳಂಗಿಲ್ಲ. ಅವ್ರು ಏನು ಹೋಗವ ಅಂತಾರ, ನಾವ್ ಬರ್ತೀವಿ, ಮಾಡೋದ್ರಗೇನು ಇದಿಲ್ಲ. ಒಟ್ಟಾರಾಗಿ ಸಂತೋಷವಾಗಿದ್ರ? ಸಂತೋಷವಾಗದಿ. ಈ ಕಾರ್ಯಕ್ರಮ ಕೇಳಂತಾರು ಪುಷ್ಪವತಿನ ಸಂಪರ್ಕ ಮಾಡ್ಬೇಕಂದ್ರೆ ಯಾವ ರೀತಿ ಮಾಡಬಹುದು? ಫೋನ್ ನಂಬರ್ ಕೊಡ್ತೀವಲ್ಲ ಹೇಳ್ರಿ, ನಿಮ್ ಫೋನ್ ನಂಬರ್ ಹೇಳ್ರಿ. 7259888141. ರೈತ ಬಂದವರೇ, ಪುಷ್ಪ ಅವರ ಮೊಬೈಲ್ ಸಂಖ್ಯೆ ನಾನು ಮತ್ತೊಮ್ಮೆ ಹೇಳ್ತೇನೆ, 7259888141. ಬಹಳ ಸಂತೋಷ ಪುಷ್ಪ ಅವರೇ, ಇದುವರೆಗೂ ನಿಮ್ಮ ಈ ಸ್ತ್ರೀಶಕ್ತಿ ಮಹಿಳಾ ಸ್ವಸಹಾಯ ಸಂಘದ ಕಾರ್ಯಚಟುವಟಿಕೆಗಳು ಹಾಗೂ ಈ ರೊಟ್ಟಿ ತಯಾರಿಕೆಯಲ್ಲಿನ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚಿಕೊಂಡ್ರಿ. ಇದೇ ರೀತಿ ಕೃಷಿಯಲ್ಲಿ ಇನ್ನೂ ಹೆಚ್ಚಿನ ಯಶಸ್ಸಿಗಲಿ ಅಂತ ಆಕಾಶವಾಣಿ ಹಾರೈಸುತ್ತೆ. ತಮಗೆ ಧನ್ಯವಾದಗಳು, ನಮಸ್ಕಾರ. ನಮಸ್ಕಾರ. ಇದುವರೆಗೂ ಸ್ತ್ರೀಶಕ್ತಿ ಮಹಿಳಾ ಸ್ವಸಹಾಯ ಸಂಘದ ಕಾರ್ಯಚಟುವಟಿಕೆಗಳ ಕುರಿತು ಹೊಳಲ್ಕೆರೆ ತಾಲೂಕು ತುಪ್ಪದಹಳ್ಳಿಯ ರೈತ ಮಹಿಳೆ ಪುಷ್ಪ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಜಗದೀಶ್ ಗೋಪನಹಳ್ಳಿ. ಅಲ್ಲಿನ ಯಾವುದೇ ಸಮಸ್ಯೆಗಳಿಗೆ ಅತ್ಯಾಧುನಿಕ ತಂತ್ರಜ್ಞಾನ ಹೊಂದಿರುವ ಸಿಟಿ ಸ್ಕ್ಯಾನ್ ಮತ್ತು ಫುಲ್ ಮೌತ್ ಎಕ್ಸ್ರೇ ಹಾಗೂ ಯಾವುದೇ ನೋವಿಲ್ಲದೆ 24 ಗಂಟೆಗಳಲ್ಲಿ ಇಂಪ್ಲಾಂಟ್ ಮೂಲಕ ಫಿಕ್ಸ್ಡ್ ಹಲ್ಲುಗಳ ಜೋಡಣೆ ಮಾಡಲಾಗುವುದು. ಡಾಕ್ಟರ್ ಶಿವಕುಮಾರ್ ಅವರು ಸ್ವಿಟ್ಜರ್ಲ್ಯಾಂಡಿನಿಂದ ತರಬೇತಿ ಪಡೆದು ಚಿತ್ರದುರ್ಗದಲ್ಲಿ ವಿನೂತನವಾಗಿ ಪ್ರಾರಂಭಿಸಿರುವ ಶ್ರೀ ಗುರು ಕೊಟ್ಟೂರೇಶ್ವರ ಡೆಂಟಲ್ ಕ್ಲಿನಿಕ್ ಮತ್ತು ಇಂಪ್ಲಾಂಟ್ ಸೆಂಟರ್ನಲ್ಲಿ ಲಭ್ಯ. ಸ್ಥಳ: ಸ್ಟೇಡಿಯಂ ರಸ್ತೆ, ಬುದ್ಧ ಸರ್ಕಲ್, ದೊರೆಸ್ವಾಮಿ ಲೇಔಟ್, ಚಿತ್ರದುರ್ಗ. ಫೋನ್ ಸಂಖ್ಯೆ 8762161464. ಎಸ್ಜೆಎಂ ವಿದ್ಯಾಪೀಠದ ಅಡಿಯಲ್ಲಿ ನಡೆಯುತ್ತಿರುವ ಎಸ್ಜೆಎಂ ಕಾಲೇಜ್ ಆಫ್ ಫಾರ್ಮಸಿ ಚಿತ್ರದುರ್ಗ, ಇಲ್ಲಿ 2 ವರ್ಷದ ಡಿಫಾರ್ಮಾ, 4 ವರ್ಷದ ಬಿಫಾರ್ಮಾ, 6 ವರ್ಷದ ಫಾರ್ಮಾ ಡಿ ಹಾಗೂ 2 ವರ್ಷದ ಎಂಫಾರ್ಮಾ ಕೋರ್ಸ್ಗಳಿಗೆ ಈ ಸಾಲಿನ ಪ್ರವೇಶಾತಿ ಆರಂಭವಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9448524722 ಅಥವಾ 9036071902. ನಿವೇಶ್ ಪ್ಲಸ್ ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಪ್ರಚಾರವನ್ನು ಎಚ್ಚರಿಕೆಯಿಂದ ಓದಿ. ಇದೀಗ ಕೇಳಿ ರೈತರಿಗೆ ಸಲಹೆ. ನಮಸ್ಕಾರ ರೈತ ಬಾಂಧವರೇ, ನಾನು ಡಾಕ್ಟರ್ ದೇವರಾಜ್ ಟಿಎನ್, ಐಸಿಎಆರ್ ತರಳಬಲ ಕೃಷಿ ವಿಜ್ಞಾನ ಕೇಂದ್ರ ದಾವಣಗೆರೆಯಲ್ಲಿ ಹಿರಿಯ ವಿಜ್ಞಾನಿ ಹಾಗೂ ಮುಖ್ಯಸ್ಥನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಇವತ್ತು ನಾನು ನಿಮ್ಮೊಂದಿಗೆ ಮಾತನಾಡುವ ವಿಷಯ ಆದಾಯಕ್ಕಾಗಿ ಹೊಂಡಗಳಲ್ಲಿ ಮೀನು ಕೃಷಿ ಮಾಡುವುದು. ನಮ್ಮ ಬಯಲುಸೀಮೆಯ ಜಿಲ್ಲೆಗಳಾದ ದಾವಣಗೆರೆ, ಚಿತ್ರದುರ್ಗಗಳಲ್ಲಿ ಕೃಷಿ ಹೊಂಡಗಳಿಗೇನು ಕಡಿಮೆ ಇಲ್ಲ. ಎಲ್ಲೆಲ್ಲಿ ಕೃಷಿ ಹೊಂಡಗಳು ನೀರನ್ನು ಸಂಗ್ರಹ ಮಾಡಿಟ್ಕೊಳ್ತವೋ ಆ ಕೃಷಿ ಹೊಂಡಗಳನ್ನು ನಾವು ನೀರಾವರಿಯ ಜೊತೆಗೆ ಮೀನು ಕೃಷಿಯನ್ನು ಮಾಡಲು ಸಹ ನಾವು ಬಳಸ್ಕೊಳ್ಬಹುದು. ಮೀನು ಕೃಷಿ ಉಪಕಸಬಾಗಿ ನಮ್ಮ ರೈತರಿಗೆ ಸ್ವಲ್ಪ ಮಟ್ಟಿನ ಆದಾಯವನ್ನ ತಂದುಕೊಡ್ಲಿಕ್ಕೆ ಸಾಧ್ಯವಾಗ್ತದೆ. ಈ ಮೀನು ಕೃಷಿ ಮಾಡಲಿಕ್ಕೆ ಬೇಕಾದಂತ ಅಗತ್ಯ ವಿಚಾರಗಳೇನಪ್ಪಾ ಅಂತ ಹೇಳಿದ್ರೆ, ಮೀನು ಮರಿ ಎಲ್ಲಿ ಸಿಗುತ್ತೆ, ಯಾವ ಮೀನು ಮರಿಗಳನ್ನ ನಾವು ಬಿಟ್ಟರೆ ಕೃಷಿ ಹೊಂಡಗಳಲ್ಲಿ ಚೆನ್ನಾಗಿ ಬೆಳಿಬಹುದು, ಈ ರೀತಿಯ ಒಂದು ಮಾಹಿತಿಯನ್ನ ಪಡೆದುಕೊಂಡ್ರೆ ಅದು ಆರಂಭದ ಒಂದು ಹಂತವಾಗುತ್ತೆ. ನಮ್ಮ ಮೀನುಗಾರಿಕಾ ಇಲಾಖೆ ನಮ್ಮ ಪ್ರತಿ ತಾಲೂಕುಗಳಲ್ಲಿ ಕೆಲಸ ಮಾಡ್ತಾ ಇದೆ. ಅಲ್ಲಿನ ಅಧಿಕಾರಿಗಳನ್ನ ಸಂಪರ್ಕಿಸಿ ನಿಮ್ಮ ಕೃಷಿ ಹೊಂಡದ ಬಗ್ಗೆ ಹೇಳಿ, ಯಾವ ರೀತಿಯ ಮೀನು ಮರಿಗಳನ್ನ ನಾವು ಇದರಲ್ಲಿ ಕೃಷಿ ಹೊಂಡದಲ್ಲಿ ಬಿಡಬಹುದು, ಎಷ್ಟು ಬಿಡಬಹುದು ಅನ್ನೋ ಮಾಹಿತಿಯನ್ನು ಪಡ್ಕೊಂಡ್ರೆ ಬಹಳ ಅನುಕೂಲಕರವಾದಂತ ಒಂದು ಪ್ರಾರಂಭದ ಹೆಜ್ಜೆ. ನಮ್ಮ ಈ ಭಾಗಗಳಲ್ಲಿ ಸಾಮಾನ್ಯವಾಗಿ ಭಾರತೀಯ ಗೆಂಡೆ ಮೀನುಗಳು ಅಂತೇಳಿ ಬಹಳ ಪ್ರಸಿದ್ಧಿ ಆಗಿರುವಂತಹ ಕಾಟ್ಲಾ, ರೋಹು, ಮೃಗಾಲ್ ಮತ್ತೆ ಚೈನೀಸ್ ಕಾರ್ಪ್ಸ್ ಅಂತ ಹೇಳ್ತೀವಿ, ಹುಲ್ಲುಗೆಂಡೆ, ಬೆಳ್ಳಿಗೆಂಡೆ ಮತ್ತೆ ಸಾಮಾನ್ಯ ಗೆಂಡೆ ಅಂತ ಈ 6 ಜಾತಿಗಳು. ಇವುಗಳ ಜೊತೆಗೆ ಇವಾಗ ಪಂಗೇಶ್ ಅಂತ ಮೀನ್ ಬೆಳೀತಿದ್ದಾರೆ, ಪಾಕು ಅಂತ ರೂಪ್ಚಂದ್ ಅಂತೇಳಿ ಮೀನ್ ಬೆಳೀತಿದ್ದಾರೆ, ಅದರ ಜೊತೆಗೆ ತಿಲಾಪಿಯಾ ಅಂತ, ಗಿಫ್ಟ್ ಅಂತ ತಿಲಾಪಿಯಾ, ಈ 3 ಹೊಸ ತಳಿಗಳು ಕೂಡ ಸೇರ್ಪಡೆಯಾಗಿವೆ. ಈ ಮರಲ್ ಅಂತೇಳಿ ಕೂಡ ಹೇಳ್ತಾರೆ. ಹೆಚ್ಚು ಕಡಿಮೆ ಈಗ 9-10 ಜಾತಿಯ ಮೀನುಗಳು ನಮಗೆ ಒದಗಿ ಬರ್ತವೆ. ಇವುಗಳನ್ನ ನಾವು ಕೃಷಿ ಹೊಂಡಗಳಲ್ಲಿ ಬೆಳೀಲಿಕ್ಕೆ ಸಾಧ್ಯ ಇದೆ. ಒಟ್ಟಾಗಿನೂ ಬೆಳಿಬಹುದು, ಒಂದೊಂದಾಗಿನೂ ಬೆಳಿಬಹುದು. ಈ ರೀತಿ ಇವುಗಳನ್ನ ಬೆಳೆಯುವಾಗ ನೀರು 5-6 ಅಡಿ ಅಷ್ಟು ಆಳ ಇರುವಂಗೆ ನೋಡ್ಕೊಳ್ಬೇಕು. ಹೆಚ್ಚು ಉಷ್ಣತೆ ಇರುವಂತಹ ಸಂದರ್ಭದಲ್ಲಿ ನೀರು ಕಾಯಬಾರದು, ಬಿಸಿಯಾಗಬಾರದು. ಅದಕ್ಕೋಸ್ಕರ 6 ಅಡಿ ಇದ್ರೆ ಈ ಬಿಸಿಯನ್ನ ತಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಮೀನುಗಳು ಸ್ವಲ್ಪ ಸೂಕ್ಷ್ಮ ಜೀವಿಗಳಾಗಿರೋದ್ರಿಂದ ಹೆಚ್ಚು ಬಿಸಿ ಇದ್ರೆ ಬೆಳವಣಿಗೆ ಚೆನ್ನಾಗಾಗಲ್ಲ. ಜೊತೆಗೆ ಆಹಾರವನ್ನು ಇವುಗಳಿಗೆ ಕೊಡುವ ವಿಚಾರ ಬಹಳ ಸೂಕ್ಷ್ಮವಾದದ್ದು, ಬಹಳ ಮುಖ್ಯವಾದದ್ದು. ಆಹಾರವನ್ನು ನಾವು ಅಕ್ಕಿ ತೌಡು ಅಥವಾ ಮೆಕ್ಕೆಜೋಳದ ನುಚ್ಚು, ರಾಗಿ ಹಿಟ್ಟು, ಬೇರೆ ಬೇರೆ ಹಿಟ್ಟುಗಳನ್ನ ಮಿಕ್ಸ್ ಮಾಡಿ ಶೇಂಗಾ ಹಿಂಡಿಯೊಂದಿಗೆ ಮಿಕ್ಸ್ ಮಾಡಿ 1:1 ಅಂತ ಹೇಳ್ತೀವಿ, ಕೊಡ್ಬೋದು. ಆ ಒಂದು ಅನುಪಾತದಲ್ಲಿ ಕೊಡ್ಬೋದು. ಮೀನಿನ ತೂಕದ 5-6% ಅಷ್ಟು ಆಹಾರವನ್ನ ದಿನಕ್ಕೆ ಕೊಡ್ಲಿಕ್ಕೆ ನಾವು ನಿಮಗೆ ಸಲಹೆಯನ್ನು ನೀಡ್ತೇವೆ. ಆಮೇಲೆ ಕೃತಕ ಆಹಾರಗಳು ಕೂಡ ಈಗ ಸಿಗ್ತಾ ಇದೆ. ಅವುಗಳನ್ನ ಫ್ಯಾಕ್ಟರಿಯಲ್ಲಿ ಮಾಡಿ ತೇಲುವ ಆಹಾರದ ಕಣಗಳು ಅಂತ ಹೇಳ್ತೀವಿ, ಅವುಗಳನ್ನ ಮೀನುಗಳು ಬಹಳ ಸಂತೋಷದಿಂದ ಸ್ವೀಕರಿಸೋದ್ರಿಂದ, ಮತ್ತೆ ಇವುಗಳು ಕಂಪ್ಲೀಟ್ ಆಹಾರ ಅಂತ ಹೇಳ್ತೀವಿ, ಪೂರ್ಣ ಪ್ರಮಾಣದ ಎಲ್ಲ ಪೋಷಕಾಂಶಗಳನ್ನು ಹಾಕಿ ಮಾಡಿರುವಂತದ್ದು, ಮತ್ತೆ ಇದರಲ್ಲಿ ವೇಸ್ಟ್ ಆಗೋದಿಲ್ಲ, ಯಾವುದೇ ರೀತಿಯ ತ್ಯಾಜ್ಯ ಆಗೋದಿಲ್ಲ, ಸಂಪೂರ್ಣ ಬಳಕೆ ಆಗ್ತದೆ ಆಹಾರ. ನೀರಿನಲ್ಲಿ ತೇಲೋದ್ರಿಂದ ಮೀನುಗಳು ಬಂದು ಅದನ್ನ ಸ್ವೀಕಾರ ಮಾಡ್ತವೆ. ಈ ರೀತಿ ಮಾಡೋದ್ರಿಂದ ನಮ್ಮ ನೀರಿನ ಆರೋಗ್ಯ ಅಂದ್ರೆ ಕೊಳದ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಇನ್ನೂ ಹೆಚ್ಚಿನ ಮಾಹಿತಿಗೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರವನ್ನ ನೀವು ನೇರವಾಗಿ ಸಂಪರ್ಕಿಸಬಹುದು, ಜೊತೆಗೆ ಮೀನುಗಾರಿಕಾ ಇಲಾಖೆ ಅಧಿಕಾರಿಗಳನ್ನ ಸಂಪರ್ಕಿಸಬಹುದು. ನಮ್ಮ ಸಂಪರ್ಕ ಸಂಖ್ಯೆ 9449985786. ನಮಸ್ಕಾರ. ರೈತರಿಗೆ ಸಲಹೆ ಕೇಳಿದಿರಿ. ಇದೀಗ ಹವಾಮಾನ ವರದಿ. ಕರ್ನಾಟಕದ ಒಳನಾಡಿನಲ್ಲಿ ನೈರುತ್ಯ ಮಾನ್ಸೂನ್ ಸಕ್ರಿಯವಾಗಿದ್ದು ಕರಾವಳಿಯಲ್ಲಿ ಸಾಮಾನ್ಯವಾಗಿತ್ತು. ಕರಾವಳಿಯ ಹೆಚ್ಚಿನ ಸ್ಥಳಗಳಲ್ಲಿ ಮತ್ತು ಒಳನಾಡಿನ ಹಲವೆಡೆ ಮಳೆಯಾಗಿದೆ. ಮುಂದಿನ 3-4 ದಿನಗಳಲ್ಲಿ ದೇಶದ ಉಳಿದ ಭಾಗಗಳಲ್ಲಿ ನೈರುತ್ಯ ಮಾನ್ಸೂನ್ ಮತ್ತಷ್ಟು ಮುನ್ನಡೆಯಲು ಪರಿಸ್ಥಿತಿಗಳು ಅನುಕೂಲಕರವಾಗಿವೆ. ಇನ್ನು ಇಂದು 1 ಅಥವಾ 2 ಸ್ಥಳಗಳಲ್ಲಿ ನಿರಂತರ ಗಾಳಿಯೊಂದಿಗೆ ಗಂಟೆಗೆ 50-60 ಕಿಲೋಮೀಟರ್ ಅತಿ ಭಾರದಿಂದ ಅತ್ಯಂತ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ಚಿತ್ರದುರ್ಗ, ತುಮಕೂರು ಮತ್ತು ವಿಜಯನಗರ ಜಿಲ್ಲೆಗಳ ಹಾಗೂ ದಾವಣಗೆರೆ, ರಾಮನಗರ, ಬಳ್ಳಾರಿ, ಚಿಕ್ಕಬಳ್ಳಾಪುರ ಜಿಲ್ಲೆಗಳ ಹಲವೆಡೆ ನಿರಂತರ ಗಾಳಿಯೊಂದಿಗೆ ಗಂಟೆಗೆ 40-50 ಕಿಲೋಮೀಟರ್ ಹಗುರದಿಂದ ಮಳೆಯಾಗುವ ಸಾಧ್ಯತೆ ಇದೆ. ಇನ್ನು ಮುಂದಿನ 3-4 ದಿನಗಳಲ್ಲಿ ಬಳ್ಳಾರಿ, ಬೆಂಗಳೂರು, ಬೆಂಗಳೂರು ನಗರ, ಚಿಕ್ಕಬಳ್ಳಾಪುರ, ಹಾಸನ, ಕೊಡಗು, ಕೋಲಾರ, ಚಿತ್ರದುರ್ಗ, ಚಾಮರಾಜನಗರ, ಚಿಕ್ಕಮಗಳೂರು, ದಾವಣಗೆರೆ, ಮೈಸೂರು, ಮಂಡ್ಯ, ರಾಮನಗರ, ಶಿವಮೊಗ್ಗ, ತುಮಕೂರು ಮತ್ತು ವಿಜಯನಗರ ಜಿಲ್ಲೆಗಳ 1 ಅಥವಾ 2 ಸ್ಥಳಗಳಲ್ಲಿ ಹಗುರದಿಂದ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ. ಇನ್ನು ಮುಂದಿನ 24 ಗಂಟೆಗಳು ಸಾಮಾನ್ಯವಾಗಿ ಮೋಡ ಕವಿದ ವಾತಾವರಣ, ಹಗುರದಿಂದ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ. ಗಾಳಿಯ ವೇಗ 50-60 ಕಿಲೋಮೀಟರ್ನೊಂದಿಗೆ ನಿರಂತರ ಗಾಳಿ ಬೀಸುವ ಸಾಧ್ಯತೆ ಇದೆ. ಗರಿಷ್ಠ ಮತ್ತು ಕನಿಷ್ಠ ತಾಪಮಾನ ಕ್ರಮವಾಗಿ 21 ಡಿಗ್ರಿ ಸೆಲ್ಸಿಯಸ್ ಮತ್ತು 21 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ. ಹವಾಮಾನ ವರದಿ ಕೇಳಿದಿರಿ. ಇದೀಗ ಪೇಟೆ ಧಾರಣೆ. ಚಿತ್ರದುರ್ಗ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಹತ್ತಿ ಬೆಳೆಗೆ ಕ್ವಿಂಟಾಲ್ಗೆ ಕನಿಷ್ಠ 3,331 ರೂಪಾಯಿಗಳು ಹಾಗೂ ಗರಿಷ್ಠ 7,331 ರೂಪಾಯಿಗಳಿತ್ತು. ಚನ್ನಗಿರಿ ಮಾರುಕಟ್ಟೆಯಲ್ಲಿ ಅಡಿಕೆ ರಾಶಿ ಕ್ವಿಂಟಲ್ಗೆ ಕನಿಷ್ಠ 51,689 ಹಾಗೂ ಗರಿಷ್ಠ 57,011 ರೂಪಾಯಿಗಳು. ಭತ್ತ ಕ್ವಿಂಟಲ್ಗೆ ಕನಿಷ್ಠ 2,530 ಹಾಗೂ ಗರಿಷ್ಠ 2,560 ರೂಪಾಯಿಗಳು. ದಾವಣಗೆರೆ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಸೇಬು ಕ್ವಿಂಟಲ್ಗೆ ಕನಿಷ್ಠ 9,400 ಹಾಗೂ ಗರಿಷ್ಠ 10,000. ಅಡಿಕೆ ಕ್ವಿಂಟಲ್ಗೆ ಕನಿಷ್ಠ 15,000 ಹಾಗೂ ಗರಿಷ್ಠ 15,000. ಬಾಳೆಹಣ್ಣು ಪಚ್ಚಬಾಳೆ ಕ್ವಿಂಟಾಲ್ಗೆ ಕನಿಷ್ಠ 2,400 ಹಾಗೂ ಗರಿಷ್ಠ 3,000 ರೂಪಾಯಿಗಳು. ಎಲೆಕೋಸು ಕ್ವಿಂಟಾಲ್ಗೆ ಕನಿಷ್ಠ 600 ರೂಪಾಯಿ ಹಾಗೂ ಗರಿಷ್ಠ 1,000. ಕೊಬ್ಬರಿ ಕ್ವಿಂಟಾಲ್ಗೆ ಕನಿಷ್ಠ 19,000 ರೂಪಾಯಿಗಳು ಹಾಗೂ ಗರಿಷ್ಠ 20,000. ಹಸಿಮೆಣಸಿನಕಾಯಿ ಕ್ವಿಂಟಾಲ್ಗೆ ಕನಿಷ್ಠ 3,500 ಗರಿಷ್ಠ 4,000. ಭತ್ತ ಕ್ವಿಂಟಾಲ್ಗೆ ಕನಿಷ್ಠ 1,410 ರೂಪಾಯಿಗಳು ಹಾಗೂ ಗರಿಷ್ಠ 1,986. ದಾಳಿಂಬೆ ಕ್ವಿಂಟಾಲ್ಗೆ ಕನಿಷ್ಠ 3,500 ಹಾಗೂ ಗರಿಷ್ಠ 4,000. ಆಲೂಗಡ್ಡೆ ಕ್ವಿಂಟಾಲ್ಗೆ ಕನಿಷ್ಠ 2,000 ಹಾಗೂ ಗರಿಷ್ಠ 2,500. ಅಕ್ಕಿ ಕ್ವಿಂಟಾಲ್ಗೆ ಕನಿಷ್ಠ 2,280 ಹಾಗೂ ಗರಿಷ್ಠ 2,300. ಸಿಹಿಗೆಣಸು ಕ್ವಿಂಟಾಲ್ಗೆ ಕನಿಷ್ಠ 3,000 ರೂಪಾಯಿಗಳು ಹಾಗೂ ಗರಿಷ್ಠ 3,500. ಕಲ್ಲಂಗಡಿ ಕ್ವಿಂಟಾಲ್ಗೆ ಕನಿಷ್ಠ 1,000 ರೂಪಾಯಿಗಳು ಹಾಗೂ ಗರಿಷ್ಠ 1,500. ಇನ್ನು ಹಿರಿಯೂರು ಮಾರುಕಟ್ಟೆಯಲ್ಲಿ ಕಡಲೆಕಾಯಿ ಬೀಜ ಕ್ವಿಂಟಾಲ್ಗೆ ಗರಿಷ್ಠ ಹಾಗೂ ಗರಿಷ್ಠ 10,414 ರೂಪಾಯಿಗಳಿತ್ತು. ಹೊಳಲ್ಕೆರೆ ಮಾರುಕಟ್ಟೆಯಲ್ಲಿ ಅಡಿಕೆ ಕ್ವಿಂಟಾಲ್ಗೆ ಕನಿಷ್ಠ 29,892 ಹಾಗೂ ಗರಿಷ್ಠ 30,100. ತೆಂಗಿನಕಾಯಿ ಕ್ವಿಂಟಾಲ್ಗೆ 32,420 ಹಾಗೂ ಗರಿಷ್ಠ 32,420 ರೂಪಾಯಿಗಳಿತ್ತು. ಪೇಟೆ ಧಾರಣೆ ಕೇಳಿದಿರಿ. ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಈಗ ಕೇಳಿ ಒಂದು ಜಾನಪದ ಗೀತೆ. ಬೆಟ್ಟ ಬಿಟ್ಟಿಳಿಯುತ್ತ ಬಂದಾಳೆ ಚಾಮುಂಡಿ ಹುಟ್ಟಿರೋ ಚರಮಾ ನಿನ ಪಯಣ ಎತ್ತ ಚಾಮು.